ಕೃಷಿಯನ್ನ ಮಾಡ್ತಾ ಇದ್ದಾರೆ. ಹಲವಾರು ಪ್ರಶಸ್ತಿಗಳನ್ನ, ಹಲವಾರು ಸಭೆ ಸಮಾರಂಭಗಳಲ್ಲಿ ಇವ್ರನ್ನ ಅತಿಥಿಗಳನ್ನಾಗಿ ಕರೆಸಿ ರೈತರಿಗೆ ಮಾರ್ಗದರ್ಶನ ಮಾಹಿತಿಯನ್ನ ಕೊಡ್ಲಿಕ್ಕೆ ಹಲವಾರು ಸಭೆ ಸಮಾರಂಭಗಳಲ್ಲಿ ಸಹ ದರೆಪ್ಪ ಕಿತ್ತೂರವರು ಭಾಗವಹಿಸಿದ್ದಾರೆ. ಸರ್ಕಾರದ ಇರಬಹುದು, ಅರೆ ಸರ್ಕಾರ ಇರಬಹುದು, ಹಲವಾರು ಪ್ರಶಸ್ತಿಗಳು ಇವರಿಗೆ ಕೃಷಿಯ ಒಂದು ಸಾಧನೆಗಾಗಿ ಬಂದಿದ್ದಾವೆ. ಇವತ್ತಿನ ನಮ್ಮ ರಾಯಚೂರು ಜಿಲ್ಲೆಯ ರೈತರೊಂದಿಗೆ ದರೆಪ್ಪ ಕಿತ್ತೂರ್ ಅವರು ಯಾವ ರೀತಿ ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ, ಯಾವ ರೀತಿ ಲಾಭ ಪಡ್ಕೋತಾ ಇದ್ದಾರೆ, ಜೊತೆಗೆ ವಿಶೇಷವಾಗಿ ರಾಯಚೂರು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ರೈತರು ಕೇವಲ ಭತ್ತ ಹತ್ತಿ ಇವೆರಡೇ ಮುಖ್ಯವಾದಂತಹ ಬೆಳೆಗಳನ್ನ ಹೆಚ್ಚೆಚ್ಚಾಗಿ ಬೆಳೀತಾ ಇದ್ದಾರೆ. ಆದ್ರೆ ಇತ್ತೀಚೆಗೆ ಅಲ್ಲಲ್ಲಿ ರೈತರಲ್ಲಿ ಸಹ ಬದಲಾವಣೆ ಆಗುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದರೆಪ್ಪ ಅವರು ನಮ್ಮ ರೈತರೊಂದಿಗೆ ಅವರ ಕೃಷಿ ಅನುಭವಗಳನ್ನ, ಸಮಗ್ರ ಕೃಷಿ ಅನುಭವಗಳನ್ನ ಹಂಚ್ಕೋತಾ ಇದ್ದಾರೆ. ಬನ್ನಿ, ಅವರ ವಿಚಾರವನ್ನ ನಾವೀಗ ಕೇಳೋಣಂತ. ನಮಸ್ಕಾರ ದರೆಪ್ಪ ಅವರೇ. ಸರ್ ನಮಸ್ಕಾರ. ತಮ್ಮ ಕೃಷಿ ಒಂದು ಉದ್ಯೋಗ ಮನೆತನದ ಉದ್ಯೋಗನ ಅಥವಾ ನಡುವೆ ಮಧ್ಯದಲ್ಲಿ ಪ್ರಾರಂಭ ಆಯ್ತಾ? ಇಲ್ಲ ಸರ್, ನಮ್ದು ತಾತ ಮುತ್ತಾದಿಂದ ಸುಮಾರು 4-5 ತಲೆಮಾರಿನಿಂದ ನಮ್ದು ಕೃಷಿ ಏನು ಸರ್. ತಾವು ಚಿಕ್ಕವರಿದ್ದಾಗಿನೇ ಕೃಷಿಗೆ ಬಂದ್ರಿ ಅಥವಾ ಏನಾದ್ರೂ ಶಾಲೆಯನ್ನ ಕಲಿತು ಆ ನಂತರ ತದನಂತರ ಕೃಷಿಗೆ ಬಂದ್ರೆ ಹೇಗೆ? ನಾನ್ ಚಿಕ್ಕವನಿದ್ದಾಗ ನನಗೆ ಕೃಷಿ ಒಳಗೆ ಆಸಕ್ತಿ ಇತ್ತು. ಒಂದ್ ಇನ್ಸಿಡೆಂಟ್ ಅಂದ್ರೆ ನಮ್ ತಂದೆಯವರು 1979 ಆಗಿನ ಟೈಮ್ದಾಗ ಅವರು ಬಿಎಸ್ಸಿ ಮಾಡಿ ಎಷ್ಟೋ ಚಲೋ ಚಲೋ ಜಾಬ್ ಬಂದ್ರು, ಅವ್ರ ಜಾಬ್ ಹೋಗಲ್ಲ, ಅದನ್ನ ಒಕ್ಕಲ್ತನ ಮಾಡಿದ್ರಿ. ಆ ಒಂದು ನಮ್ಮ ತಂದೆಯವರ ಪ್ರೇರಣೆ, ಅವ್ರ ಆಶೀರ್ವಾದದಿಂದ ಅವ್ರ 1979 ಒಳಗೆ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದ್ರಿ. ಡೆತ್ ಆದ್ಮೇಲೆ ನಾ ಅವಾಗ 6-7 ವರ್ಷ ಇದ್ದೀನಿ. ಇನ್ನೊಂದು ತಂದೆಯವರು ಅಂತವ್ರು 3 ಜನ, ಇನ್ನೊಬ್ರು ನಮ್ ಕಾಕರ್ ಪೈಲ್ವಾನ್ ಇದ್ರು. ಅವ್ರು ಪೈಲ್ವಾನ್ ಇದ್ದವ್ರು ಏನ್ ಮಾಡಿದ್ರಿ, ಅದ್ ನಮ್ ತಂದೆ ತಿಳ್ಕೊಂಡ್ ಆ ಜವಾಬ್ದಾರಿ ನಮ್ ಕಾಕರ್ ನಡೆಸ್ಕೊಂಡ್ ಬಂದ್ರು. ಅವ್ರು 83 ಒಳಗೆ ಅವರು ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡ್ರು. ಅವಾಗ ನಾನು 11 ವರ್ಷ ಇದ್ದಾರೆ. ನಾನು 11 ವರ್ಷ ಇದ್ದಾಗ ನನಗೆ ನಮ್ದು 1975 ಒಳಗೆ ನಮ್ ತಂದೆಯವ್ರು ಜೋರ್ ಡೀಲರ್ಶಿಪ್ ಅಂದ್ರೆ ಒಂದು ಫರ್ಟಿಲೈಸರ್ ಶಾಪ್ ನಡೆಸ್ತಾ ಇದ್ರಿ. 83-91 ನಾನು ಗೊಬ್ಬರ ಅಂಗಡಿ ನಡೆಸ್ಕೊಂಡ್ರಿ ಸರ್. ಯಾಕಂದ್ರೆ ಆ ಜಾಬ್ದ ನಾನು 11 ವರ್ಷಕ್ಕ ನಾನು ಇಡೀ ನನ್ನ 48 ಎಕರೆ ಜಮೀನು ಪ್ಲಸ್ ಒಂದ್ ಗೊಬ್ಬರ ಅಂಗಡಿ ವ್ಯಾಪಾರ ನನ್ನ ತಲೆ ಮೇಲೆ ಹಾಕಿದ್ರು. ನಾನು ಅವಾಗ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸಿಕೊಂಡು ನಮ್ಮ ಮನೆತನ ತಿಳ್ಕೊಂಡು ನಾನು 11 ವರ್ಷ ಇಟ್ಕೊಂಡು ಜಾಬ್ದಾರಿ ನನ್ನ ಮೇಲೆ ಬಂತು. ಅವಾಗ ನಾ ಅಂಕಲ್ ತಿರ್ಕೊಂಡಾಗ ನಾ 8th ಮುಗಿಸಿ 9th ಅಡ್ಮಿಷನ್ ಮಾಡಿದ್ದೆ. ಆದ್ರೆ ಅಲ್ಲೇ ಡಿಸ್ಕಂಟಿನ್ಯೂ ಮಾಡಿ ಈ ಗೊಬ್ಬರ ವ್ಯಾಪಾರಕ್ಕೆ ನಾ ಬಂದ್ಮೇಲೆ ಒಕ್ಕಲ್ತನ ಜೋಡಿ ನಾವು ಗೊಬ್ಬರ ವ್ಯಾಪಾರ ಮಾಡ್ಕೊಂಡು 1991 ನಾನು ಎರಡು ಸಮವಾಗಿ ಇಟ್ಕೊಂಡು ನಾನು ಬಂದೆ ಸರ್. ಅವಾಗ ಬಂದಾಗ ಈಗ ರಾಸಾಯನಿಕ ಗೊಬ್ಬರದಿಂದ ಸ್ವಲ್ಪ ಭೂಮಿ ಹಾಳಾಕತಿ ಮತ್ ಮುಂದಿನ ಇದಕ್ಕೆ ಭವಿಷ್ಯ ಅಂತೇಳಿ ನನಗೆ ಸ್ವಲ್ಪ ಅವಾಗ ಕೆಲವೊಂದು ಆರ್ಟಿಕಲ್ ಅದನ್ನ ನೋಡಿದ್ರೆ ನನ್ನ ಅನುಭವ ಬಂತು. ಆ ಬಂದಾಗ ನಾನು ಗೊಬ್ಬರ ಅಂಗಡಿ 91 ಕ್ಲೋಸ್ ಮಾಡಿ ಪೂರ್ತಿ ನಾನು ಸಾವಯವ ಕೃಷಿಯನ್ನು ಒತ್ತು ಕೊಟ್ಟು ನಾನು ಇದಕ್ಕೆ ಸಂಪೂರ್ಣವಾಗಿ ನಾನು ಇದಕ್ಕೆ ಧನ್ಯ ಬಿಡಿ. ಈಗ ಸದ್ಯದಲ್ಲಿ ತಮ್ಮದು ಕ್ಷೇತ್ರ ಎಷ್ಟೈತಿ, ನೀರಾವರಿ ಅನುಕೂಲತೆ ಹೇಗಿದೆ, ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಬೆಳೆಗಳನ್ನ ಸದ್ಯದಲ್ಲಿ ಬೆಳೀತಾ ಇದ್ದೀರಿ? ಹಾ ಸರ್, ನಂದು ಒಟ್ಟು ಕ್ಷೇತ್ರ ಸರ್ 1 8 ಎಕರೆ, 1 7 ಎಕರೆ, ಟೋಟಲ್ 15 ಎಕರೆ ಕ್ಷೇತ್ರ ಐತ್ರಿ. 15 ಎಕರೆವರೆಗೂ ಕೂಡ 1991 ಇಸ್ವಿಯಿಂದ ಕೂಡ ನಾನು ಸಾವಯವ ಒಳಗ ನಾವು ಏನಾದ್ರೂ ಇದ್ರೆ ಸಾಧನೆ ಮಾಡ್ಬೇಕು, ಭೂಮಿ ತಾಯಿ ಸೇವೆ ಮಾಡ್ಬೇಕು, ನಂದೇ ಆದಂತ ಒಂದು ಚಾಪನ್ ಮೂಡಿಸಬೇಕಂತೆ ಒಂದು ಏನಿತ್ತು. ಅವಾಗಿಂದು ನಾನು 91 ಇಸ್ವಿಯಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಅದ್ರ ಅದ್ರ ಟೋಟಲ್ ಅಂದ್ರೆ ಮೊದಲೆಲ್ಲ ಬರೀ ನಾವು ಜಾಸ್ತಿ ಕಬ್ಬು ಬೆಳೆಸಿದ ಕಬ್ಬು ಒಂದ್ ರೇಟ್ ಸಿಕ್ತಿತ್ತು, ಇನ್ನೊಂದ್ಸಲ ರೇಟ್ ಸಿಕ್ತಿರಲಿಲ್ಲ, ಸ್ವಲ್ಪ ತೊಂದರೆ ಯಾಕತ್ತಾನ. ಇದನ್ನ ಬಿಟ್ಟು ನಾ ಸಮಗ್ರ ಕೃಷಿ ಯಾಕೆ ಮಾಡ್ಬಾರ ಅಂತೇಳಿ ಸುಮಾರು ಒಂದ್ 20 ವರ್ಷದಿಂದ ನಾವು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡ್ರಿ. ನೀವು ಸುಮಾರು ನನ್ ಕಡೆ ಈಗ್ರಿ, ಈಗ ಅರಸಿನ ಐತ್ರಿ, ಕಬ್ ಐತಿ, ಜವಾರಿ ಬಾಳೆ ಐತಿ, ಏಲಕ್ಕಿ ಬಾಳೆ ಐತಿ, ಕೆಂಪು ಬಾಳೆ ಐತ್ರಿ, ನಂಜನಗೂಡು ಹಸುರುಳ ಐತ್ರಿ, ಒಂದ್ ಹಲವಾರು ಒಂದ್ 80 ನಾನು ಬಾಳೆಯನ್ನು ಬೆಳೆಯುವಂತ ಒಂದು ಪ್ರಯತ್ನ ಮಾಡೀನಿ. ಅದಲ್ದನೆ ಕನಿಷ್ಠ ಒಂದ್ ವರ್ಷಕ್ಕ 8-10 ಎಕರೆ ನಾವು ಕಬ್ಬ ಬೆಳಿತೀವಿ, ಉಳಿಕಿದನ್ನ ಬೇರೆ ಬೇರೆ ಬೆಳೆ ಮಾಡಿ ರೊಟೇಷನ್ ಕ್ರಾಪು 10 ಪ್ಲಸ್ ನಮಗ ಬೇರೆ ಇರೋದ್ರಿಂದ ನಮಗ ಒಂದ್ ರೇಟ್ ಹೋದ್ರೆ ಇನ್ನೊಂದ್ರ ನಮ್ ರೇಟ್ ಸಿಗತೈತಿ, ಪ್ಲಸ್ ನಮ್ಗ ಅನುಕೂಲ ಆಗತೈತಿ. ನಮ್ ಈ ತರ ಹಲವಾರು ಹಣ್ಣಿನ ಗಿಡಗಳಾಗಿರ್ಬೋದು, ನನ್ ಏನ್ ಆಸಕ್ತಿ ಐತಿ ಬೇರೆ ಬೇರೆ ಕಡೆ, ನನ್ನ ಅಲ್ದನ ಇನ್ನೊಬ್ ಬೇರೆ ರೈತರ ಕಡೆ ಹೋಗಿ ಅವ್ರ ಕಡೆ ಏನ್ ಸಿಗ್ತೈತೆ ಅದನ್ನ ತಗೊಂಬಂದ ನನಗ ತಿಳಿದನ್ನ ಹೇಳಿ ತಿಳಿದನ್ನ ಕೇಳ್ಕೊಂಡು ನಾನು ಕೃಷಿ ಮಾಡ್ಕೊತ ಆಗ್ಲಿ, ಒಳ್ಳೆ ಜೀವನ ನಡ್ಸಕ್ಕಂತ ಹೇಳಕ್ ನನಗೆ ಬಹಳ ಸಂತೋಷ ಆಗತ್ತೆ. ಅವ್ರಿಗೆ ಈ ತರ ಸಮಗ್ರ ಕೃಷಿ ಒತ್ಕೊಟ್ ಈ ತರ ನಾನು ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ ಸರ್. ಸಮಗ್ರ ಕೃಷಿ ಅಂದಾಗ ಕೃಷಿ ಜೊತೆ ಕೃಷಿಗೆ ಸಂಬಂಧಿಸಿದಂತ ಇತರ ಉದ್ಯೋಗಗಳು ಬರ್ತಾವಲ್ಲಿ, ಇತರ ಉದ್ಯೋಗಗಳು ಯಾವ್ಯಾವ ತಮ್ದು? ಇತರ ಉದ್ಯೋಗ ಸರ್, ನಾವು ಬೆಳೆದದ್ದನ್ನ ನಾವೇ ಸಾವಯವ ಇರೋದ್ರಿಂದ ಮಾರ್ಕೆಟಿಂಗ್ ನಾವು ಮಾಡ್ಕೊತೀವಿ. ಈಗ ಅರಸಿನ ಬೆಳಿತೀವಿ, ಪೌಡರ್ ಮಾಡ್ತೀವಿ, ಗೋಧಿ ಬೆಳೆದ್ ರೇಟ್ ಮಾಡ್ತೀವಿ, ಜವೆ ಗೋಧಿ ಬೆಳಿತೀವಿ ಅದ್ರ ರವಾ ಮಾಡ್ತೀವಿ, ಕಡ್ಲಿ ಬೆಳೆದ ಬೆಳೆ ಅಂದ್ರೆ ನಮ್ಮಲ್ಲಿ ಏನ್ ಬೆಳೆದ್ರೆ ಬೈ ಪ್ರಾಡಕ್ಟ್ ಆಗಿ ನಾವು ಮಾರಾಟ ಮಾಡ್ತೀವಿ. ಅದಲ್ದ ಉಪಕಸಬಗಳು ನಮ್ಮಲ್ಲಿ ಹೈನುಗಾರಿಕೆ ಗೀರ್ ಆಕಳ ಸಾಕೊಂಡಿ, ಎಮ್ಮೆಗಳು ಅವ್ರಿ, ಅದಲ್ದನ್ನ ಆಡು ಸಾಕಾಣಿಕೆ ಐತಿ, ಮುಂದೆ ಒಂದ್ 2 ಹೋತ ಸಾಕೊಂಡಿದ್ರೆ ಹೋಂತಿನಿಂದ ಕನಿಷ್ಠ ಅಂದ್ರೆ ಒಂದ್ ದಿವಸಕ್ಕೆ ಒಂದ್ 200-300 ರೂಪಾಯಿ ಆದಾಯ ಬರುವಂಗಾದ್ರೆ ಈ 1-2 ಆಡುಗಳು ಸಾಕಾಣಿಕೆ ಮಾಡ್ಕೊಂಡವ್ರಿಗೆ ಅದನ್ನ ಸೆಮೆಂಟ್ ಇದು ಮಾಡೋ ಸಮಸ್ಯೆ ಆಗ್ತದೆ. ಅಂತವ್ ನಮ್ ಕಡೆ ಬಂದಾಗ ಒಂದ್ ಆಡಿ 50-100 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. ಕನಿಷ್ಠ ಅಂದ್ರೆ ಒಂದ್ ಆಡಿಂದ ಒಂದ್ ಹೋದ್ರಿಂದ 200-300 ರೂಪಾಯಿ ಡೈಲಿ ಆದಾಯ ಬರುವಂಗ್ರಿ. ಪ್ಲಸ್ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ವಿ, ಮತ್ತೆ ಒಂದ್ 21 ಮೀಟರ್ ಉದ್ದ 21 ಮೀಟರ್ ಅಗಲ 3 ಮೀಟರ್ ಒಂದ್ ಕೃಷಿ ಹೊಂಡ ಮಾಡ್ಕೊಂಡಿದ್ವಿ ಸರ್ ಕೃಷಿ ಭಾಗ್ಯ ಯೋಜನೆ ಒಳಗೆ. ಅದ್ರೊಳಗೆ ಕೆಳಗಡೆ ಮೀನ ಬಿಟ್ಟು ಮ್ಯಾಲ್ ಕೋಳಿ ಸಾಕಾಣಿಕೆ ಮಾಡಿ ಆ ಕೋಳಿ ಹೆಲ್ಲಿಂದ ಅದನ್ನ ಮೀನ್ ಬದುಕು ಅಂತ ವ್ಯವಸ್ಥೆ ಮಾಡ್ಕೊಂಡು 2 ಸೋಲಾರ್ ಪಂಪ್ ಸೆಟ್ ಬಿಸಿಲಿನ ಮುಖಾಂತರ ನಾವು ಮೋಟರ್ ಆನ್ ಮಾಡಿ ನೀರನ್ನು ತುಂಬ್ಕೋತೀವಿ. ತುಂಬ್ಕೊಂಡ್ ಆಮೇಲೆ ನಮ್ಗೆ ಯಾವ ಕರೆಂಟ್ ಬಂದಾಗ ಎಲ್ಲಿ ನೀರು ಅವಶ್ಯಕತೆ ಇತ್ತು ಅಲ್ಲಿ ನಾವು ಕರೆಂಟ್ ಬಂದ್ಮೇಲೆ ಅದನ್ನ ಆನ್ ಮಾಡಿ ಈ ತರ ನಾವು ಮಾಡ್ತೀವಿ. ಮತ್ತೆ ಇಡೀ ನನ್ನ ಕುಟುಂಬ ಇದ್ರೆ ನಾವು ಕೆಲಸ ಮಾಡ್ತೀವಿ. ಈಗ 15 ಎಕರೆ ಇದೆ ತಮ್ದು, ಅದರಲ್ಲಿ ವಿಶೇಷವಾಗಿ ಬಹಳಷ್ಟು ಕ್ಷೇತ್ರ ಅಂದ್ರೆ ಕಬ್ಬು ಬೆಳೀತಾ ಇದ್ರೆ, ಉಳಿದಂತ 7-8 ಎಕರೆಯಲ್ಲಿ ಬೇರೆ ಬೇರೆ ಬೆಳೆಗಳಿದಾವೆ, ಹಣ್ಣಿನ ಬೆಳೆಗಳಿದಾವೆ, ಬೇರೆ ಬೇರೆ ಬೆಳೆ ಬೆಳೀತಾ ಇದ್ರಿ, ತರಕಾರಿ ಬೆಳೀತಾ ಇದ್ರಿ. ಸಾವಯವ ಮಾಡಾಕತ್ತೀನಿ ಅಂತಂದ್ರೆ ತಾವು ಸಾವಯವ ಅಂತಂದ್ರೆ ಹೇಗೆ, ಇಲ್ಲಿ ನೀವೇ ಸಿಂಪರಣೆಗಳನ್ನ ಇರ್ಬಹುದು, ಏನೆಲ್ಲ ನೀವೇ ಉತ್ಪಾದನೆ ಮಾಡ್ಕೋತೀರ ಎಲ್ಲ ಗೊಬ್ಬರಗಳನ್ನು? ಯಾಕಂದ್ರೆ ನಾವು ದನಗೋ ಜಾಸ್ತಿ ನಾವು ಬಂದಂತ ಏನ ಕಬ್ಬಿನ ರೌದಿಯನ್ನ ಪೆಂಡಿ ಕಟ್ತಿರ್ ಪೆಂಡಿ ಕಟ್ಟಿ ದನಗೋ ಕಾಲ ಹೋಗುದು, ಅದನ್ನ ಹೆಂಡಿ ಸಗಣಿಯಿಂದ ಮಿಶ್ರಣ ಕಟ್ಟಿ ಅದನ್ನ ಅದನ್ನ ತೆಗೆದ ಎರೆಹುಳು ಗೊಬ್ಬರ ಕೊಡ್ತೀವಿ, ಆ ಎರೆಹುಳು ಪೆಟ್ಟಿ ಕೊಡ್ತೀವಿ, ಅದು ಎರೆಹುಳು ಗೊಬ್ಬರನು ನಾವು ಮಾಡ್ಕೋತೀವಿ. ಮತ್ತ ಸಗಣಿಯಿಂದ ಕಾಂಪೋಸ್ಟ್ ಮಾಡ್ಕೋತೀವಿ, ಅದಲ್ದನ ಈಗ ಜೀವಾಮೃತ ಪಂಚಗ ಅದಕ್ಕೆ ಏನೇನು ಸಲಕರಣೆಗಳು ಏನ್ ಬೇಕಾವ ಬೇಕಾಕಾವಲ್ರಿ, ಸಸ್ಯಜನ್ಯ ಕೀಟನಾಶಕ, ಪ್ರಾಣಿಜನ್ಯ ಕೀಟನಾಶಕ, ಒಟ್ ನಮ್ಗೆ ಅವಶ್ಯಕತೆ ಬೆಳಿಗ್ಗೆ ಏನ್ ಬೇಕು ಅವಶ್ಯಕತೆ ನೋಡ್ಕೊಂಡು ನಾವು ರೆಡಿ ಸ್ವತಃ ರೆಡಿ ಮಾಡ್ಕೋತೀವಿ. ಇವು ಬೈ ಎಂಟಿಕೆಗಳನ್ನ ಉಪಯೋಗ ಮಾಡ್ಕೋತೀವಿ, ಸಾರ್ವಜನಿಕ ರಂಜಕ ಪೊಟ್ಯಾಸಿಯಂ ಅಂತ ಟ್ರೈಕೋಡರ್ಮ ಸೋಡೋಮೊನಾಸ್ ಬೇವೇರಿಯಾ, ಅದಕ್ಕೆ ಏನೇನು ಬೇಕಾಗ್ತಾರೆ ಸಾವಯವದಾಗ ಅವನ್ನ ಆದಷ್ಟು ನಾವು ಬಳಕೆ ಮಾಡ್ಕೊಂಡು ನಾವು ಸಾವ ಕೃಷಿಯನ್ನು ಮಾಡ್ತೀವಿ. ಅಂದ್ರೆ ತಾವು ಹೊರಗಡೆಯಿಂದ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ, ಕೀಟನಾಶಕಗಳನ್ನ, ರೋಗ ನಾಶಕಗಳನ್ನ ಇರ್ಬೋದು, ಯಾವುದೇ ಒಂದು ಪರ್ಚೇಸ್ ಮಾಡ್ಕೊಂಡು ತರೋದಿಲ್ಲ? ಇಲ್ಲ ಸರ್, ಏನೂ ತರೋದಿಲ್ಲ. ಅಂದ್ರೆ ನೀವೇ ಉತ್ಪಾದನೆ ಮಾಡಿ ನೀವೇ ಬಳಸ್ತಾ ಇದ್ರಿ, ಬೆಳೆದಂತ ಮಾಲನ್ನ ನೇರವಾಗಿ ನೀವೇ ಮಾರಾಟ ಮಾಡ್ತೀರಾ ಅಥವಾ ಹೇಗೆ, ಮಾರುಕಟ್ಟೆಗೆ ಹೋದು ಕಮಿಷನ್ ಏಜೆಂಟ್ ಮುಖಾಂತರ ಮಾರ್ತಾ ಇದ್ರೆ ಹೇಗೆಲ್ಲ? ಇಲ್ಲ ಸರ್, ನಾವು ಬೆಳೆದನ್ನ ಈಗ ನಾವು ಈಗ ತರಕಾರಿ ಕಮ್ಮಿ ಇದ್ರೆ ನಾವು 12 ತಿಂಗಳು ತರಕಾರಿ ಬೆಳಿತೀವಿ. ಯಾಕಂದ್ರೆ ಯಾವ್ದೇ ಒಂದ್ ಬೆಳೆ ಒಳಗ ಬೆಳೆ ಮಾಡಿದ್ರ ಈಗ ನಾವು ಸಪೋಸ್ ಆಗಿ ಒಂದ್ ಉದಾಹರಣೆ ಹೇಳ್ಬೇಕಂದ್ರೆ 5 ಫೂಟಿಗೆ ಒಂದ್ ಸಲ 2 ಫೂಟಿಗೆ ಒಂದ್ ಕಣ್ಣ ಈಗ ನಾವು ಕಬ್ಬನ ನಾಟಿ ಮಾಡ್ತೀವಿ. ಅದ್ರ ಕನಿಷ್ಠ ಅಂದ್ರು ಅದನ್ನ 15-18 ತರ ನಾವು ಅದ್ರ ಅಂತರ ಬೆಳೆ ಬೆಳಿದ್ವಿ ಸರ್. ನಾವು ಅಂತರ ಬೆಳೆ ಬೆಳೆದಂತ ತರಕಾರಿಗಳನ್ನ ನಾವ್ ಏನ್ ಮಾಡ್ತೀವಿ ನೇರವಾಗಿ ನಮ್ಮ ಮನೆಯವರು ಡೈರೆಕ್ಟ್ ಅನ್ನ ಮಾರ್ಕೆಟ್ ಹಾಕೋದ್ ಡೈರೆಕ್ಟ್ ಗ್ರಾಹಕರಿಗೆನೆ ಮಾರಾಟ ಮಾಡ್ತೀವಿ. ಬಂದ್ರೆ 100 ರೂಪಾಯಿ ಬಂದ್ರು ನಮ್ಗ ಬರ್ಬೇಕು, 1 ರೂಪಾಯಿ ಬಂದ್ರು ನಮ್ಗ ಬರ್ಬೇಕು. ಅಂದ್ರೆ ನಡು ದಲ್ಲಾಳಿಗಳನ್ನ ಯಾರು ತರಲ್ಲ ಅಂದ್ರೆ ನಾವು ನೇರವಾಗಿ ನಮ್ಮ ವ್ಯಾಪಾರ ಮಾಡಿ ಆ ಬರುವಂತ ದುಡ್ಡನ್ನ ಏನಾದ್ರು ಉಪಯೋಗ ಮಾಡ್ಕೋತೀವಿ. ಈಗ ತಾವು ಒಂದು 3-4 ತಳಿ ಬಾಳೆಗಳನ್ನ ಬೆಳೀತಾ ಇದ್ರಿ, ಯಾವ ಬಾಳೆಗಳಿದಾವೆ, ಅವುಗಳ ವಿಶೇಷತೆ ಹೇಳಿ ಸ್ವಲ್ಪ, ಮತ್ತು ಮಾರುಕಟ್ಟೆ ಹೇಗೆ, ಅದಕ್ಕೆಲ್ಲ ಬೇಡಿಕೆ ಇದೆ ಆ ಭಾಗದಲ್ಲಿ ಹೇಗೆ? ಕಡೆ ಜವಾರಿ ಬೆಳೆದ್ರೆ ಜವಾರಿ ಬೆಳೆಗೆ ಏನ್ ಮಾರ್ಕೆಟ್ ಏನ್ ಸಾಕಷ್ಟು ಮಾರ್ಕೆಟ್, ಅದಕ್ಕೇನು ಸಮಸ್ಯೆ ಇಲ್ರಿ. ಅದ್ರ ದೊಡ್ಡ ಕೆಂಪು ಬಾಳೆ ನಮ್ ಬರವಾಗ ಯಾರು ಬೆಳಿತಿರ್ಲಿ, ಕೆಂಪು ಬಾಳೆಯನ್ನು ಬೆಳೆದು ಅದ್ರಾಗ ಈಗ ಕ್ಯಾಲ್ಸಿಯಂ ಕಂಟೆಂಟ್ ಅದ್ರ ಕಮ್ಮಿ ಅಂದ್ರು, ಈಗ ಜನರಲ್ ಬಾಳೆ ಒಳಗ್ ಬಹಳ ಅದ್ರ ಜೀನೈನ ನಮ್ ಜವಾರಿ ಬಾಳೆ ಒಳಗ್ ಬಹಳ ಒಂದ್ 7% ಪ್ರತಿ, ಅದ್ರಾಗ 57% ಬಾಳೆ ಇರೋದ್ರಿಂದ ಇವ ಕೆಲವೊಂದು ಇವ ಡೆಲಿವರಿ ಆದವರು ಮತ್ತೆ ಕ್ಯಾಲ್ಸಿಯಂ ಕಮ್ಮಿ ಇದ್ದವ್ರು ಈ ಕೆಂಪು ಬಾಳೆ ಅಂತಂದ್ರೆ ಅದರಿಂದ ಅವ್ರಿಗೆ ಕಮ್ಮಿ ಹಣ್ಣಿನ ಮುಖಾಂತರ ಅವ್ರಿಗೆ ಕ್ಯಾಲ್ಸಿಯಂ ಕೊಟ್ಟಂಗ ಆಗ್ತದೆ ಆತರ. ಅದಲ್ದನ ಮತ್ತೆ ರುಚಿ ಒಳಗೂ ರುಚಿಕಟ್ಟ ಆದೈತಿ, ಮತ್ತೆ ದೌಡ ಹಣ್ಣು ಕೆಡಂಗಿರ್ರಿ. ಎಂಟು ಹಣ್ಣು ಅನ್ನೋದು ಒಂದ್ 8 ದಿವಸ ತಕ್ಕ ಅದನ್ನ ಬಾಳಿಕೆ ಬರ್ತೈತಿ. ಅದಲ್ದನ ನಂಜನಗೂಡ ರಸಬಾಳೆ ಐತ್ರಿ, ಅದು ಅದು ತಿನ್ನಾಕ ಬಹಳ ಟೇಸ್ಟ್. ಮತ್ತೆ ಈ ಭಾಗದಾಗ ಯಾರು ಬೆಳೆಯಂಗ ಅನುಕೂಲ, ನಮ್ಮಲ್ಲಿ ಇರ್ಲಾರ ಹಣ್ಣು ಇರ್ತಾವ ಅನುಕೂಲ ನಮಗ್ ಮಾರ್ಕೆಟ್ ದಾಗ ಬೇಡಿಕೆ ಜಾಸ್ತಿ ಬರ್ತೈತಿ. ಮತ್ತೆ ನಾವ ಹೆಂಗ ಅನ್ನೋದು ನಮ್ಮಲ್ಲಿ ಲೋಕಲ್ ರೈತರಿಗೆ ಹೊರಗಿನವ್ರಿಗೆ ಗೊತ್ತಿರೋದ್ರಿಂದ ಕ್ವಾಲಿಟಿ ಕೊಟ್ಟು ನಾವು ಇದನ್ ಮಾಡ್ಕೋತೀವಿ, ಏನ್ರಿ ವ್ಯಾಪಾರ ಮಾಡ್ತೀವಿ. ಅದಲ್ದನ 1000 ಗೊನೆ ಬಾಳೆ ಅಂದ್ರೆ ಒಂದೇ ಗೊನೆ 1000 ಹಣ್ಣು ಆಗುವಂತ ಒಂದ್ ಅದ್ ಬಾಳೆ ಐತ್ರಿ. ಮುಂದೆ ಹಲವಾರು ನನ್ ಕಡೆ ಬಂದು ಇನ್ನೊಂದು ಟೋಟಲ್ ಒಂದ್ 8 ತರ ನಾ ಬಾಳೆಯನ್ನ ಬೆಳೆಯುವಂತ ನಾನು ಪ್ರಯತ್ನ ಮಾಡ್ತೀನಿ. 8 ತರ ಬಾಳೆ ತಳಿಗಳನ್ನ ಬೆಳೀತಾ ಇದ್ರಿ, ಹಣ್ಣುಗಳನ್ನ ಸ್ಥಳೀಯ ಮಾರುಕಟ್ಟೆಲ್ಲ ಮಾರ್ತಾ ಇರಿ, ಮಾರಾಟ ಮಾಡ್ತೀರಿ. ನಿಮಗೆ ಏನು ಮಾರುಕಟ್ಟೆ ಸಮಸ್ಯೆ ಇಲ್ಲ ಹಣ್ಣಿಂದು? ಇಲ್ಲ ಇಲ್ಲ ಸರ್, ಯಾಕಂದ್ರೆ ಒಂದ್ಸಲ ನಾವು ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ನಾವು ಗ್ರಾಹಕರು ಕೊಟ್ಟಿವಿ ಅಂದ್ರೆ ಅವ್ರು ನಮ್ ಹುಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಕ್ವಾಂಟಿಟಿ ಚೆನ್ನಾಗಿತ್ತಂದ್ರೆ ಗುಣಮಟ್ಟ ಏನ್ ಸಮಸ್ಯೆ ಬರಂಗಿಲ್ರಿ. ಯಾಕಂದ್ರೆ ನಮ್ಮ ಮತ್ತೆ ಈ ಭಾಗದ ರೈತರಾಗಿರ್ಬೋದು ವ್ಯಾಪಾರಿಗಾರಾಗಿರ್ಬೋದು ನಮ್ಮ ಮೇಲೆ ವಿಶ್ವಾಸ ಇದೆ. ಆ ವಿಶ್ವಾಸವನ್ನ ನಾವು ನಂಬಿದಷ್ಟ ಆದ್ರೆ ಅದನ್ನ ಉಳಿಸಿಕೊಂಡು ನಾವು ವ್ಯಾಪಾರ ಮಾಡ್ತೀವಿ ಅಷ್ಟೇ. ಈಗ ಅರಿಶಿನ ಬೆಳಿತೀನಿ ಅಂತಂದ್ರೆ ತಾವು ಅರಿಶಿನವನ್ನ ಸಾವಯವ ರೀತಿ ಒಳಗೆ ಬೆಳೆದ ಪೌಡರ್ ಅನ್ನ ಮಾಡಿ ಹೇಗೆ ಮಾರುಕಟ್ಟೆ ಮಾಡ್ತೀರಿ, ಹೇಗೆ ನೀವು ಅಂಗಡಿ ಇಟ್ಕೊಂಡಿರಿ, ಅಥವಾ ಮನೆ ಮನೆಗೆ ಕೊಡ್ತಿರೋ, ಹೇಗ್ ಮಾಡ್ತೀರಿ? ಇಲ್ಲ ಸರ್, ನಾವು ಪ್ರತಿ ವರ್ಷ ನಾನು 1 ಎಕರೆ ಎವರೇಜ್ 1 ಎಕರೆ ನಮ್ದು ಅರ್ಶನ ಇರ್ತೈತಿ. ಕಮ್ಮಿ ಅಂದ್ರೆ 25-30 ಕ್ವಿಂಟಲ್ ನಾವು ವರ್ಷ ಬೆಳಿತೀವಿ. ಒಂದ್ಸಲ ಅಥವಾ ಈ ಮಳೆ ಅಭಾವದಾಗಿಂದ ಆಗಿರ್ಬೋದು, ಈ ಮಳೆಗಿಂತ ಜಾಸ್ತಿ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತದೆ. ಎವರೇಜ್ ಒಂದು 20-25 ಕ್ವಿಂಟಲ್ ನಮ್ಮಲ್ಲಿ ಅರ್ಶನ ಇರ್ತೈತಿ. ಅರ್ಶನ ಬೆಳೆದದ್ದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಪಾಲಿಶ್ ಮಾಡಿ ನಮ್ಮಲ್ಲಿ ಒಂದು ಮಷಿನ್ ಹಾಕೊಂಡಿರಿ ಸರ್. ಆ ಮಷಿನ್ ಒಳಗೆ ಅದನ್ನ ಪೊಲೋರೈಸರ್ ಮಷಿನ್ ಐತಲ್ಲ, ಪೊಲೋರೈಸರ್ ಮಷಿನ್ ಒಳಗೆ ಅದನ್ನ ಪೌಡರ್ ಮಾಡಿ ಅದನ್ನ ಚಾನಿಸಿ ನಮಗೆ ಹೆಂಗ ಗ್ರಾಹಕರ ಬೇಡಿಕೆ ಅನುಸಾರವಾಗಿ ನಮ್ಗೆ ಆರ್ಡರ್ ಕೊಡ್ತಾರೆ. ಹಂಗ ನಾವು ಇಲ್ಲಿ ಮನೆ ಮನೆಗೂ ಕೊಡ್ತೀವಿ. ಕೆಲವೊಂದು ಒಂದ್ ಕೆಜಿ ಹಿಡ್ಕೊಂಡು ಒಂದ್ ಕ್ವಿಂಟಲ್ 2 ಕ್ವಿಂಟಲ್ ವರೆಗೂ ನಾವು ಹೊರಗಡೆ ಸಪ್ಲೈ ಕೊಡ್ತೀವಿ. ಬೆಂಗಳೂರು ಜಿಲ್ಲಾ ಪ್ಲೇಸ್ ಒಳಗೆ ಏನು ಕೆಲವೊಂದು ಸಾವಯವ ಮಳಿಗೆಗಳು ಅವ್ರಲ್ಲ ಅವ್ರು ಡೈರೆಕ್ಟ್ ನಮ್ ಕಡೆ ತಗೊಂಡು ಅವ್ರು ತಮ್ಮ ಬ್ರ್ಯಾಂಡ್ ಆಗಿ ಮಾರಾಟ ಮಾಡ್ತಾರೆ. ಸೊ ನಿಮಗೆ ಮರ್ಶಿನಕ್ಕೆ ಒಳ್ಳೆ ರೇಟ್ ಸಿಗ್ತಾ ಇದೆ ನಿಮಗೆ? ಅಂದ್ರೆ ಈಗ ಜನರಲ್ ಆಗಿ ಮಾರ್ಕೆಟ್ ಸರ್ ನಾವು ಜನರಲ್ ತೆಗೆದ್ರೆ ಬಹಳ 60-70 ರೂಪಾಯಿ ಕೆಜಿ ನಾವು ಸಾಂಗ್ಲಿಗೆ ಕಳಿಸಿದ್ರೆ ಅಥವಾ ನಮಗೆ ಲೋಕಲ್ ಮಾರ್ಕೆಟ್ ದಾಗ ಮೇಲೆ ಅಷ್ಟು ನಮಗೆ ರೇಟ್ ಬರ್ತೈತಿ. ನಾವು ಈಗ 200 ರೂಪಾಯಿ ಕೆಜಿ ಫಿಕ್ಸ್ ಮಾಡ್ಬಿಟ್ಟಿವಿ ಸರ್. ಅಲ್ಲಿ 100 ರೂಪಾಯಿ ಆದ್ರೂ ನಾವು 200 ರೂಪಾಯಿ ಕೆಜಿ, ಅದ 150 ರೂಪಾಯಿ ಆದ್ರೂ ನಮ್ದು 200 ರೂಪಾಯಿ ಕೆಜಿ ನಮಗೆ ಫಿಕ್ಸ್ ರೇಟ್ ನಮ್ದು ನೋಡ್ರಿ. ಅರ್ಧ ಕೆಜಿ ಪ್ಯಾಕೆಟ್ ಮಾಡ್ತೀರಿ, 100 ರೂಪಾಯಿ ಒಂದ್ ಪ್ಯಾಕೆಟ್ ನಮ್ಮ ಇಲ್ಲೇ ಎಷ್ಟೋ ಜನ. ಈ ಕರೋನಾ ಇರೋದ್ರಿಂದ ಕರೋನಾದೊಳಗೂ ಸಾಕಷ್ಟು ಜನ ನಮ್ಮಲ್ಲಿ ರೈತರು ಗ್ರಾಹಕರು ಬಂದು ನಮ್ಮ ತೋಟಕ್ಕೆ ಅರ್ಶನ ಬೆಳೆಯವರನ್ನ ಬಂದು ನಮ್ ಕಡೆ ಅರ್ಶನ ತಗೊಂಡೋಗ್ಯಾರ. ಯಾಕಂದ್ರೆ ಕರೋನಾದಾಗ ಈಗ ಸ್ವಲ್ಪ ಈಗ ಪ್ರಾಬ್ಲಮ್ ಆಗತ್ತ, ಬಿಸಿನೀರು ಹಾಕೊಂಡು ಕುಡಿದ್ರಿ, ಸಾಯಂಕಾಲ ಕೂಡ ಸ್ವಲ್ಪ ಬಾಡಿ ಹೀಟ್ ಆಗಲ್ಲ, ಆಂಟಿಬಯೋಟಿಕ್ ಇರೋದ್ರಿಂದ ಅದ ಅರಿಶಿನ ತುಂಬಾ ಬೇಡಿಕೆ ಬರ್ತೈತಿ. ಪ್ಲಸ್ ನಮ್ದು ಹೆಂಗೈತೆ ಅಂದ್ರೆ ಅರಿಶಿನ ಪ್ಯಾಕೆಟ್ ದಾಗ ಇದ್ರು ಕೂಡ ಗಮ್ ಮತ್ತು ಸ್ಮೆಲ್ ಬರ್ತೈತೆ, ಕ್ವಾಲಿಟಿ ಇದ್ದಾಗನ ಅದ ಸ್ಮೆಲ್ ಬರ್ತೈತಿ. ಮತ್ತೆ ಅದ್ರಾಗ ನಾವೇನ್ ಎಕ್ಸ್ಪೆಕ್ಟ್ ಅಂದ್ರೆ ಕೆಲವು ಜನ ಇವು ಹಿಮಾಲಯ ಡ್ರೆಸ್ ಅವರೆಲ್ಲ ಆಯಿಲ್ ತೆಗೆದೇನ ಪೌಡರ್ ಮಾಡ್ತಾರೆ, ಅಷ್ಟು ಕ್ವಾಲಿಟಿ ಇರಂಗಿಲ್ಲ. ಮತ್ತೆ ಪ್ಲಸ್ ಅದ್ರಾಗ ಗೋವಿಂದ ಜೋಳದ ಹಿಟ್ ಮಿಕ್ಸ್ ಮಾಡ್ತಾರೆ, ಅದು ಅಲ್ಲದೆ ಇರ್ತೈತಿ, ಸ್ಮೆಲ್ ಇರಂಗಿಲ್ಲ. ನಮ್ದು 100% ಯಾವ್ದನ್ನು ನಾವು ಇದು ಮಾಡೋದ್ರೆ ನಮ್ಮೊಳಗೆ ನಮ್ದು ಮಷಿನ್ ಒಳಗೆ ನಾವು ಪೌಡರ್ ಮಾಡಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವಂತ ವ್ಯವಸ್ಥೆ ನಾವು ಮಾಡ್ಕೊಂಡು. ಈಗ ಸಾವಯವ ಕೃಷಿ ಅಂತಂದ್ರೆ ತಾವು ಗೋ ಆಧಾರಿತ ಕೃಷಿನೂ ಮಾಡ್ತಿದ್ರೆ, ಆಕಳುಗಳ ಸಾಕಾಣಿಕೆ ಇದೆ ನಿಮ್ದು, ಹೇಗೆ ಗೋಮೂತ್ರ ಇರ್ಬೋದು, ಗೋ ಸಗಣಿ ಇರ್ಬೋದು, ಅದನ್ನ ಕೃಷಿ ಒಳಗೆ ಹೇಗೆ ಬಳಸ್ತಾ ಇದ್ದೀರಿ? ಏನಾದ್ರೂ ಕೀಟ ರೋಗ ಬಾಧೆ ಬಂತಂದ್ರೆ ಸಿಂಪರಣೆ ಮಾಡ್ಲಿಕ್ಕೆ ಯಾವ್ಯಾವ ಔಷಧಿಗಳನ್ನ ನೀವು ತಯಾರು ಮಾಡ್ಕೊಂಡು ಬಳಸ್ತಾ ಇದ್ದೀರಿ ಕೃಷಿ ಒಳಗೆ? ಗೋ ಸಾಕಾಣಿಕೆ ಅಂದ್ರೆ ನಾವು ಗೀರ್ ಆಕಳ ಸಾಕೊಂಡ್ರೆ, ಯಾಕಂದ್ರೆ ಅದು ಗುಜರಾತ್ ಜವಾರಿ ಅದು ಅಂದ್ರೆ ಲೋಕಲ್ ವೆರೈಟಿ ಅದ್ರೆ, ಅದನ್ನ ನಾವು 2008 ಒಂದ್ ಕರ ಬರೀ ಒಂದ್ 8,000 ಕೊಟ್ಟು ಒಂದ್ ಕರ ಕರ್ತೊಂಬಂದ್ರಿ. ಇಲ್ಲಿವರೆಗೆ ನನ್ನ ಹತ್ರ ಒಂದ್ ಸುಮಾರು 6-8 ಆಕಳ ರೆಡಿ ಇದಾವ ಸದ. ಅವ ನಾವೆಲ್ಲ ಏನ್ ಮಾಡಿವ ಅಂದ್ರೆ ದನಗಳಿಗೆ ದವಣಿಯ ಚೆನ್ನಾಗಿ ಬಡ್ಡ್ಯಾಗ ಸಿಮೆಂಟ್ ದಾಗ ಇದ್ ಮಾಡ್ಕೊಂಡು ಅದಕ್ಕೆ ಆಟೋಮೆಟಿಕ್ ನೀರ್ ಕುಡಿಯ ವ್ಯವಸ್ಥೆ ಕೂಡ ನಾವು ದನಗಳ ಮಾಡಿದ್ವಿ. ಯಾಕಂದ್ರೆ ಅದ್ ಬಲವಾಲ್ ಒಂದ್ ಬಾಲ್ ಕುಡಿಸಿ ಅದ್ ತನಗೆ ಯಾವಾಗ ಬೇಕು 24 ಗಂಟೆನು ಅದ್ರ ನೀರ್ ಅವೈಲೇಬಲ್ ಇರ್ತೈತಿ. ತನಗೆ ಯಾವಾಗ ಬೇಕು ಆಗ ನೀರು ಕುಡಿಯುವಂತ ದನಗಳಿಗೆ ಕೂಡ ನಾವು ಸ್ವಾತಂತ್ರ್ಯ ಕೊಟ್ಟದ್ವಿ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಮೇವು ಕುಡಿದ್ರಿಂದ ಅವ ತನಗ ಮೇವು ಚಿಂದ ಮಣ್ಕೊಂಡು ತನಗೆ ಯಾವಾಗ ಬೇಕು ಅದ್ರ ನೀರು ಕುಡಿಯುವಂತ ವ್ಯವಸ್ಥೆ ಅದ್ರ ಇರೋದ್ರಿಂದ ದನಗಳು ಬಂದಂತ ಮೂತ್ರ ಒಂದ್ ಕಡೆ ಶೇಖರಣೆ ಆಗಿದ್ದನ್ನ ಬಯೋಡೈಜೆಸ್ಟರ್ ಗೆ ಹೋಗುವಂಗ್ ಪ್ಲಾನ್ ಐತೆ ನಮ್ದ್ರೆ. ಅದ್ ಬಯೋಡೈಜೆಸ್ಟರ್ ಹೋತು ಅಂದ್ರೆ ಅದ್ರಾಗ ಬಿಟ್ಬಿಡ್ತು, ಇಲ್ಲಾಂದ್ರೆ ಅದ್ ಸ್ಟಾಕ್ ಇದ್ದಲ್ಲಿ ಇದನ್ನ ನಮ್ ಮೂತ್ರ ತಗೊಂಡ್ರಿ ಅದ್ರೊಳಗೆ ಈಗ ಯಾವ್ದಾದ್ರು ಒಂದ್ ನಮ್ ರೋಗ ಬಂತು ಅಥವಾ ಒಂದು ಕೀಟದ ಹಾವಳಿ ಆದ್ರ ದಶಪರ್ಣಿ ಆದ್ರೆ 10 ತರ ದನಗಳು ತಿನ್ನಲಾರಂತ ಎಲೆಯನ್ನ ನಾವು ಕಲೆಕ್ಟ್ ಮಾಡ್ತೀವಿ. ಈಗ ಅಕ್ಕಿ ಆಗಿರ್ಬೋದು, ಚದುರಂಗಿ, ಪಪ್ಪ, ಈ ತರ ಎಲೆಯನ್ನ ತಗೊಂಡ್ ಅದ್ರಾಗ ನಾವ್ ಒಂದ್ 10 ಲೀಟರ್ ಮೂತ್ರ ಹಾಕಿ ಅದಕ್ಕೊಂಡ 10 kg ಎಲ್ಲಾ ತರ ಎಲೆಗಳನ್ನ ಕಳಿಸಿ ಕಳೆದಂತ ನೀರನ್ನ ಅವ್ದ ಬೆಳಿಗ್ಗೆ ನಾವು ಟ್ಯಾಂಕಿ 1 ಲೀಟರ್ ಹಾಕಿ ನಾವು ಸ್ಪ್ರೇ ಮಾಡಿ ಅದನ್ನ ಕೀಟನ ನಿವಾರಣೆ ಮಾಡ್ಕೋತೀವಿ. ಅದಲ್ದನ್ನ ಬೆಳ್ಳುಳ್ಳಿ ಕಷಾಯ ಮಾಡ್ತೀವಿ. ಮುಂದೆ ದಶಪರ್ಣಿ ಜೋಡಿನ ಹಿಂಗ ಹಲವಾರು ಅವಶ್ಯಕತೆ ಏನೈತೆ ಅದನ್ನ ಅವಶ್ಯಕತೆ ನಾವು ರೆಡಿ ಮಾಡ್ಕೋತ. ಯಾಕಂದ್ರೆ ಸುಭಾಷ್ ಪಾಳೇಕರ್ ಅವ್ರ ಕೆಲವೊಂದ್ ಮೆಥಡ್ ಉಪಯೋಗ ಮಾಡ್ಕೊಂಡ ನಾವು ಅದನ್ನ ಉಪಯೋಗ ಮಾಡ್ತಾ ಇದ್ವಿ. ಅಂದ್ರೆ ನಿಮಗೆ ಬಹಳಷ್ಟು ಜನ ಹೇಳುದು ಸಾವಯವ ಕೃಷಿ ಮಾಡುದು ಬಹಳಷ್ಟು ಶ್ರಮದಾಯಕ, ಜೊತೆಗೆ ಸಾವಯವ ಕೃಷಿ ಮಾಡಿ ಏನ್ ಬಂದಿರ್ತದೆ ಉತ್ಪನ್ನಗೆ ಹೆಚ್ಚಿನ ಒಂದು ಬೆಲೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ನಮಗೆ ಅಂತೇಳಿ ಹಲವಾರು ಜನ ರೈತರು ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಿ ಇದಕ್ಕೆ? ಸರ್, ಮಾರ್ಕೆಟ್ ದಾಗ ನೋಡಿ ಸರ್, ನಾವು ಕ್ವಾಲಿಟಿ ಕೊಟ್ರೆ ನಮ್ಗೆ ರೇಟ್ ಸಿಕ್ಕೈತಿ. ಮತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ರೈತರಿಗೆ ಪರಿಚಯ ಆಗ್ಬೇಕು ಸರ್. ಆ ಪರಿಚಯನ ಈಗ ನಿಮ್ಮಂತ ರೇಡಿಯೋ ಮುಖಾಂತರ ಆಗಿರ್ಬೋದು, ಪೇಪರ್ ಮುಖಾಂತರ, ಟಿವಿ ಮುಖಾಂತರ, ಈ ತರ ನಾವು ಒಬ್ಬ ರೈತ ಅಂತ ಒಬ್ಬ ಎಲೆ ಮರೆಯಕಾಯಿ ಅಂತ ನಾವು ಕೆಲಸ ಮಾಡೋದ್ನಾಗ ಅದ ಹೊರಗಿನ ರೈತರಿಗೆ ಗೊತ್ತಿರೋ ಮಾರ್ಕೆಟ್ ಸಮಸ್ಯೆ ಆಗತ್ತೆ. ಒಂದ್ ಸ್ವಲ್ಪ ನಾವು ಬೆಳಕಿ ಬರ್ಬೇಕಾದ್ರ ಈ ಪ್ರಸಾರ ಮಾಧ್ಯಮ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಅನುಕೂಲ ಆಗಿತ್ತ ಹೇಳಕ್ ನನಗೆ ಸಂತೋಷ. ಯಾಕಂದ್ರೆ ನೋಡ್ರಿ, ನಾವ್ ಮಾಡಿದ್ದ ಬರೀ ನಮ್ಗೆ ಅಷ್ಟೇ ಗೊತ್ತಿರ್ತೀವಿ, ಹೊರಗಿನ ರೈತ ಗೊತ್ತಾಗ್ಬೇಕಾದ್ರೆ ಪ್ರಸಾರ ಮಾಧ್ಯಮನೇ ಬೇಕಾಗುತ್ತೆ. ಪ್ರಸಾರ ಮಾಧ್ಯಮದಿಂದ ಟೋಟಲ್ ಟಿವಿ ಆಗಿ ಬರೋ ಯಾವ್ದೋ ಒಂದು ಇದ್ರಾಗೆಲ್ಲ ಬಂದು ಅಂದ್ರೆ ಆಟೋಮೆಟಿಕ್ ಈ ರೈತ ಹಿಂಗ ಅನುಪಾತ ಒಂಬವು ಉಳ್ಕಿದ ರೈತರಿಗೆ ಅಥವಾ ನಮ್ಮ ಗ್ರಾಹಕರಿಗೆ ಗೊತ್ತಾತ ಆಟೋಮೆಟಿಕ್ ನಮ್ ಕಡೆ ಅವ್ರು ಒಬ್ಬರ ಹಾಕತ್ತಾರೆ, ಆತರ ನಾವು ಕೊಡ್ತೀವಿ ಸರ್. ಈಗ ಹೈನುಗಾರಿಕೆ ತಮ್ಮದು ಗಿರ್ ಆಕಳ ಹಾಲುಗಳನ್ನೋದು ಮಾರ್ತಾ ಇದ್ದೀರಾ ಎಲ್ಲ ಹೇಗೆ? ಗಿರ್ ಆಕಳ ಹಿಂದಿನ ಏನ್ ಮಾಡಿದ್ವಿ ಸರ್, ಮೊದಲೇ ಪ್ರಿಫರೆನ್ಸ್ ನಮಗೆ ಎಟ್ಬೇಕು ನಾವು ತಿಂತೀವಿ. ಯಾಕಂದ್ರೆ ನಮ್ಗೆ ಎಷ್ಟು ಮನೆಗೆ ಎಟ್ಬೇಕು ನಾವು ಇಟ್ಕೊಂಡು ಉಳ್ಕಿದ್ದನ್ನೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ 50 ರೂಪಾಯಿ ಲೀಟರ್ ಹೊರಗಡೆ ಮಾರಾಟ ಮಾಡ್ತೀವಿ. ಉದ್ದದ ಹಾಲನ್ನ ಹೆಪ್ಪ ಅಕ್ಕಿ ನಾವು ಅದನ್ನ ಮೊಸರು ಇವಾಗ ಗೋಕೃಪ ಅಂಬ್ರಿಗೆ ಮಜ್ಜಿ ಬೇಕಾಗತ್ತೆ, ಮಜ್ಜಿಗೆ ಉಪಯೋಗ ಮಾಡ್ಕೊತೀವಿ. ಒಂದ್ ಅದ್ರ ಒಂದ್ ಹಿತ್ತಾಳಿ ಆದ್ರೂ ಮತ್ ಮಜ್ಜಿಗೆ ಉಳಿತಂದ್ರ ಈ ತಾಮ್ರದ ತೆಪ್ಪೆಲಿ ಒಳಗ ಅದನ್ನ ಸ್ಟಾಕ್ ಮಾಡಿ ಅದ್ರಾಗ ತಾಮ್ರದ ತಂತಿ ಹೋಗೋದು ಅದ್ ಮತ್ ಬೇರೆ ಬೇರೆ ಔಷಧಕ್ಕೆ ಅಥವಾ ಸ್ಪ್ರೇಕ್ ಅದಕ್ಕೂ ಯೂಸ್ ಆಗುತ್ತೆ, ಅದನ್ನ ಉಪಯೋಗ ಮಾಡ್ಕೋತೀನಿ. ಮೊಸರ ಈ ನಮಗ್ ಮನೆಗೆ ಸೋಕು ನಾವು ಮನೆಗೆ ತಿಂತೀವಿ, ನಮಗ್ ಉಳ್ಕದ್ ಮೊಸರು ಅಕಸ್ಮಾತ್ ಉಳಿತಂದ್ರ ನಮ್ಮ ಲೇಬರ್ ಡೈಲಿ ಲೇಬರ್ ಹಾಳು ಮಾಡ್ತಾ ಇರ್ತಾವ ಅವ್ರಿಗೆ ಮೊಸರು ಅಳ್ಕೊಟ್ ಅದನ್ನ ಖಾಲಿ ಮಾಡ್ತೀವಿ. ನಮ್ಮ ಮತ್ತೆ ಹಾಲು ಹೆಪ್ಪಾಕಿದ್ದನ್ನ ನಾವ್ ಏನ್ ಮಾಡ್ತೀವಿ ಅದನ್ನ ನಮ್ಗೆ ಎಷ್ಟು ಬೇಕು ತುಪ್ಪ ನಮ್ಮ ಮನೆ ಇಟ್ಕೊಂಡು ಉಳ್ಕಿದ್ರೆ 2 ರೂಪಾಯಿಗೆ 1 kg ಹಂಗ್ ನಾವು ತುಪ್ಪ ಮಾರಾಟ ಮಾಡಲ್ಲ. ಈಗ ಮೀನು ಸಾಕಾಣಿಕೆ ಹೇಳಿರ್ತಾವ, ಯಾವ ತಳಿ ಮೀನು ಸಾಕಾಣಿಕೆ ಮಾಡಿರಿ, ಜೊತೆಗೆ ಕೃಷಿ ಹೊಂಡದಲ್ಲಿ ಕೋಳಿ ಸಾಕಾಣಿಕೆ ಮಾಡಿ ಆ ಕೋಳಿ ಮಲಮೂತ್ರದಿಂದ ಮೀನು ತಿಂದು ಬೆಳೀತದ ಅಂತಕ್ಕಂತ ವಿಚಾರ ಹೇಗೆ ಅದು ಆಗ್ತದೆ ನಿಮ್ಗೆ? ಸರ್, ನನ್ ಕಡೆ ಕೃಷಿ ಹೊಂಡ ಏನಂತ 21 meter ಉದ್ದ 21 meter ಆಗಲ್ರಿ, 3 meter ಆಳ ಸರ್ ಟೋಟಲ್. ಅದ್ರ ಲೆಕ್ಕ ತೆಗೆದ್ರೆ 10 lakh liter ನೀರು ಸ್ಟಾಕ್ ಆಗ್ತೈತ್ರಿ. ಆ ಇದ್ರಾಗ ಆದ್ರೆ ಸ್ವಲ್ಪ ನಮ್ದು ಹಸಿರು ಪಾಚಿ ಆಗುವಂತ ಸಮಸ್ಯೆ ಬಹಳ ಬರಕೈತದ್ರಿ. ಆ ಬಂದಾಗ ನಾವ್ ಇದ್ರಾಗ ಏನಾದ್ರು ಪರಿಹಾರ ಮಾಡ್ಕೋಬೇಕಂತ ಮೊದಲು ಮೀನಾ ಬಿಟ್ಟಿದ್ವಿ. ಅದ್ರಾಗ ರೋಗ ಮತ್ತೆ ಕಟ್ಲಾ ಬಿಟ್ಟಿದ್ವಿ ರೀ. ರೋಗ ಕರ್ಲ ಬಿಟ್ಟ ಬರೀ ಅದೇ ನಾವು ಹೈಕಿ ಬಂದ್ ತಿಂದ್ ಹೋಗಿ ಅದ್ ಬಹಳ ಸಮಸ್ಯೆ ಆಗುತ್ತೆ. ಮ್ಯಾಲ ಈಗ ಅದಕ್ಕೊಂದ್ ಜಾಳಿಗೆ ಹಾಕಿ ನಾವೇನ್ ಮಾಡಿದ್ರೆ ಈಗ ಸ್ವಲ್ಪ ಮೀನ್ ದೊಡ್ಡ ಹೋಗಿ ನಮಗೆ ಅದ್ರಿಂದ ಏನು ನಮ್ಗೆ ಸಮಸ್ಯೆ ಇಲ್ಲ. ಅದಕ್ಕೆ ನಾವು ಇದಕ್ಕೆ ನಾವು ಡೈಲಿ ಆಹಾರ ಕೊಡೋದು ತಪ್ಪಿಸ್ಬೇಕಂತ ಹೇಳಿ ನಾವೇನ್ ಮಾಡಿದ್ರು ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ವಿಚಾರ ಮಾಡಿ ಮೂಲೆಯೊಳಗ ಒಂದ್ 6 foot ಆಗಲ್ಲ 10 foot ಒಂದ್ ದೊಡ್ಡ ಶೆಡ್ ಮಾಡಿವಿ. ಶೆಡ್ ಮಾಡಿ ನಮ್ಗೆ ಅದನ್ನ ಏನ್ ಮಾಡಿವಿ ಅಂದ್ರೆ ಮ್ಯಾಲ ಒಂದ್ 35 ಕೋಳಿ ಸಾಕಿವಿ. ಅದ್ರಾಗ ಒಂದ್ 2 ಹೊಂಜ ಸಾಕಿ ನಾ ಅದೇನ್ ಕೋಳಿಯಿಂದ ಏನ್ ಬರ್ತೈತಿ ಮಲ ಮೂತ್ರ ಅದೆಲ್ಲ ಅದು ಮೀನ್ ತಿನ್ಬೇಕ್ರಿ. ಮೀನ ಮೀನಿನ ಜೋಡಿನ ಅದ ನಮ್ದ ಹಸಿರು ಪಾಚಿಯನ್ನ ನೀರಲ್ಲಿ ಬರುವಂತ ಪೋಷಕಗಳನ್ನ ತಿಂದ ಅದ್ರದ ಮೂತ್ರ ಮಲ ಮೂತ್ರ ಮತ್ ಕೋಳಿದ ಮೂತ್ರ ಮಲ ಟೋಟಲ್ ನೀರಿನೊಳಗೆ ಮಿಕ್ಸ್ ಆಗೋದ್ರಿಂದ ಅದನ್ನ ನಾವ್ ಬೆಳಿಗ್ಗೆ ಕುಡೋದ್ರಿಂದ ನಮಗ ಒಳ್ಳೆ ಪೋಷಕಾಂಶವನ್ನು ಕೊಟ್ಟಂಗ ಆಕತಿ. ಪ್ಲಸ್ ನಮ್ಗೆ ಆದಾಯನೂ ಬಂದಂಗ ಆಕತಿ. ಕನಿ ಅಂದ್ರೆ ನಮ್ಗೆ ಮೂವತ್ ಮೂವತ್ತೈದು ಕೋಳಿ ಅಂದ್ರೆ ಒಂದ್ ದಿವಸಕ್ಕೆ ಹತ್ತು ತತ್ ಇರ್ತಾವ. ಒಂದ್ ಹತ್ತು ತತ್ ಅಂದ್ರೆ ಕನಿಷ್ಠ ಅಂದ್ರೆ ಒಂದ್ ತತ್ ಎಂಟರಿಂದ 10 ರೂಪಾಯಿ ಮಾರಾಟ ಆಗ್ತೀವಿ. ಒಂದ್ 100 ರೂಪಾಯಿ ಅದನ್ನ ನಾವು ಆದಾಯ ತಗೊಳಂಗ ವ್ಯವಸ್ಥೆ ಮಾಡ್ಕೊಂಡ್ರೆ ಕೋಳಿಯಿಂದ ಒಂದ್ ವರ್ಷಕ್ಕೆ ಮೀನಿಂದ ಒಂದ್ ವರ್ಷ ಕಮ್ಮಿ ಅಂದ್ರೆ ಒಂದ್ 2 ಕ್ವಿಂಟಲ್ 3 ಕ್ವಿಂಟಲ್ ತಕ ನಾವು ಮೀನು ಕಮ್ಮಿ ಒಂದ್ 500 ಅಷ್ಟ ಮೀನ ಬಿಟ್ಟಿನ ಅದ್ರ ಕೆಲವೊಂದ್ ಸತ್ತದ್ದು ಮೇಳದ ಲೆಕ್ಕ ತೆಗೆದ್ರೆ ಒಂದ್ 2-3 ಕ್ವಿಂಟಲ್ ಮೀನಿಂದ ಬರ್ತೈತಿ. ಪ್ಲಸ್ ಇದು ನಮ್ಮ ಇದರಿಂದ ಇದು ಆದಾಯ ಅಂದ್ರೆ ಒಂದ್ 60-70 ರೂಪಾಯಿ ನಾವು ಬರೀ ಸೈಡ್ ಬಿಸ್ನೆಸ್ ಅಂದ್ರೆ ಏನು ಮಾಡ್ಲಾರ್ದ್ರೆ ನಾವು ಆದಾಯ ತಗೊಂಡ್ ನಮ್ ನೀರನ್ನು ಸ್ವಚ್ಛ ಇರತೈತಿ. ಪ್ಲಸ್ ನಮ್ಗೆ ಈ ಒಂದ್ ಉಪಕಸವಾಗಿ ನಾವು ಇದನ್ನ ಮಾಡ್ಕೊಂಡಿದ್ವಿ. ಬಂದವರಿಗೆ ನೋಡಕ್ ಅನುಕೂಲ ಆಗತಿ. ನಾವು ಇದನ್ನ ನಮ್ಮ ಮಕ್ಕಳಿಗೆ ಒಂದ್ ಟೈಮ್ ಬಡ ಬಡ ಕೆಲಸ ಇರೋದ್ರಿಂದ ಯಾವ ಬೇರೆ ಕಡೆ ಚಿತ್ತ ಹೋಗ್ಲಾರ್ದ ತಮ್ ತಮ್ಮ ಕೆಲಸಗಳು ಬಿಜಿ ಇರ್ತಾರ ಸರ್. ಈಗ ತಮ್ದು 15 ಎಕರೆ ಇದೆ, ಹೈನುಗಾರಿಕೆಯಿಂದ ರುಕ್ ಬರ್ತಾ ಇದೆ, ಕೋಳಿ ಸಾಕಾಣಿಕೆ ಮತ್ತು ಹೋತ ಹೇಳಿರ್ತಾವ್ ದಿವಸಕ್ಕೆ ಒಂದ್ 200 ರೂಪಾಯಿ ಹೋತನ್ನ ನಾವು ಹಾರ್ಲಿಕ್ಕೆ ಬಿಡೋದ್ರಿಂದ ಅದರಿಂದ ಸಹ ದುಡ್ಡು ಬರ್ದಂತಕ್ಕಂತ ವಿಚಾರ. ಹೀಗೆ 15 ಎಕರೆ ಕ್ಷೇತ್ರದಲ್ಲಿ ತಾವು ಒಟ್ಟಾರೆ ಒಬ್ಬ ರೈತರಾಗಿ ಖರ್ಚು ವೆಚ್ಚಗಳನ್ನ ಲೆಕ್ಕ ಇಟ್ಟು ಆದಾಯ ಏನಾದ್ರೂ ಒಮ್ಮೆ ಆದ್ರೂ ವಿಚಾರ ಮಾಡಿದ್ರೆ ಎಷ್ಟು ಆದಾಯ ಬರುತ್ತೆ ಒಂದ್ ವರ್ಷದಲ್ಲಿ ಅಂತಕ್ಕಂಥದ್ದು? ಟೋಟಲ್ ಅಂದ್ರೆ ನಮ್ 15 ಎಕರೆ ಟೋಟಲ್ ಲೆಕ್ಕ ಸರ್. ಕನಿಷ್ಠ ಅಂದ್ರೆ ಒಂದ್ 10 ಎಕರೆ 8-10 ಎಕರೆ ಕಬ್ಬ ಇರ್ತದೆ ಸರ್. ಒಂದ್ 1.5 ಎಕರೆ ಅರ್ಶನ ತತಿ, 1.5 ಎಕರೆ ಸಂತಕ್ಕೆ ಬಾಳ ಐತಿ, 1 ಎಕರೆ ಕರಿಗೆ ಹೋದೈತ್ರಿ. ಮತ್ತೆ ಬಲು ಅಂದ್ರೆ ಯಾವ ಸೀಸನ್ ತಕ್ಕ ನಮ್ಮನ್ನ ಎಲ್ಲಾ ಬೆಳೆಯಿರ್ತಾರೆ. ಬೆಳೆಯಿರೋದ್ರಿಂದ ನಮ್ಗೆ ಯಾವ್ದೇ ತರದ ತೊಂದರೆ ಆಗಿಲ್ಲ. ಪ್ಲಸ್ ಅಂದ್ರೆ ನಾವ್ ಲೆಕ್ಕ ತೆಗೆದ್ರೆ ಎಲ್ಲಾ ಖರ್ಚು ನಾವ್ ಲೇಬರ್ ಖರ್ಚು ಅಥವಾ ನಮ್ದು ಏನೇ ನಮ್ಮ ಖರ್ಚು ಮಾಡಿ ಲೆಕ್ಕ ತೆಗೆದ್ರೆ ವರ್ಷಕ್ಕೆ ಒಂದ್ 20 ಲಕ್ಷ ರೂಪಾಯಿ ನೆಟ್ ಇನ್ಕಮ್ ನಾವು ಯಾವ ಬೇಕಾದಂತ ಬರಗಾಲ ಬಿದ್ರು ನಾವು ಒಂದ್ 20 ಲಕ್ಷ ರೂಪಾಯಿ ನಾವು ಆದಾಯ ತಗೋತೀವಿ ಸರ್. ಈಗ ನೋಡ್ರಿ, ಬಹಳಷ್ಟು ಕಡೆ ಎಲ್ಲಾ ಮಾಡ್ಬೇಕಂತ ಹೇಳಿ ರೈತರು ಹೋಗ್ತಾರೆ, ಬೋರ್ಗಳು ಹೋಗ್ಬಿಡ್ತಾವೆ, ನೀರೇ ಇರುದಿಲ್ಲ, ಬೋರ್ ಹಾಕಿಸ್ತಾರೆ, ಪ್ರಾರಂಭ ಮಾಡ್ತಾರೆ, ಒಣಗಿ ಹೋಗ್ಬಿಡ್ತಾವೆ. ತಾವು ಹೇಗ್ ಅನುಕೂಲ ಮಾಡ್ಕೊಂಡ್ರೆ ನೀರಿಂದೆಲ್ಲ? ನೀರಿನ ಸರ್ ಮೊದಲೆಲ್ಲ ನಮ್ದು ನೀರಿನ ಸಮಸ್ಯೆ ಇತ್ತ. ನೀರಿನ ಸಮಸ್ಯೆ ಹೆಂಗ್ ನಾವು ಪ್ರತಿ ವರ್ಷ ಬೋರ್ ಹೊಡ್ಕೊತಂದ್ರೆ ಹಂಗ ದುಡ್ಡು ಹಾಕುದ ಅದ್ ಬರೀ ಭೂಮಿ ಒಳಗೆ ನಾವು ಒಂದ್ ತಕೊಳ್ ಹೆಂಗಾಯ್ತು ವಿಚಾರ ಮಾಡಿ ನಾ ಏನ್ ಸರ್ ಈಗ ಮಳಿಯರ ಕೊಯ್ಲು ಕೂಡ ಮಾಡ್ಕೊಂಡು 2 ಬರೋರಿಗೂ ನಾವು ಬರುವಂತ ದಿನಮಾನದಾಗ ನಮ್ದು ಈಗ ನಮ್ಮಲ್ಲಿ ಕೆನಾಲ್ ಇರಿಗೇಷನ್ ಆ ಟೈಮ್ದಾಗ ನಾವು ಬೋರ್ಗೆ ಜಲ ಪೂರ್ಣ ಮಾಡ್ಕೋತೀವಿ ನಾವು. ಯಾಕಂದ್ರೆ 20 ಫುಟ್ ಉದ್ರಿ 20 ಫುಟ್ ಅಗಲ ಬಂದ ಒಂದ್ 6-8 ಫುಟ್ ಹಾಲು ತೆಗ್ದು ಅದ್ರ ಕಲ್ಲ ಇದನ್ನ ಹಾಕೋದ್ ಬಂದ ಅದನ್ನ ಮುಚ್ಕೊಂಡ್ಬಿಟ್ಟದ್ರಿ. ಅದಕ್ಕೆ ಇದಕ್ಕೂ ಕೇಸಿಂಗ್ ಪೈಪ್ ಹೋಲ್ ಹಾಕಿದ್ರಿ. ಮತ್ತೆ ಅದನ್ನ ಒಂದ್ ಸೈಡ್ 2 ಹೋಲ್ ಹಾಕೊಂಡ್ರಿ ಸರ್. ಇನ್ನ ಇನ್ನೊಂದ್ ಹೊಸ ಪ್ರಯತ್ನ ಅಂದ್ರೆ 20 ಫುಟ್ನಾಗ 2 ಅಂದ್ರೆ 70 ಫುಟ್ ತಕ ನಾವು ಡೈರೆಕ್ಟ್ ಅನ್ನ ಭೂಮಿ ಒಳಗೆ ಹೋಲ್ ಹಾಕೊಂಡ್ರಿ. ಆ ಹೋಲ್ ನಾವು ಡೈರೆಕ್ಟ್ ನಾವು ನೀರ್ ಬಿಟ್ಟದ ಅದ್ರ ರೀ ಕನಿಷ್ಠ ನಮ್ದು 7 ಫುಟ್ಗೆ ಕಲ್ ಹತ್ತಿದ 50 ಫುಟ್ ತಕ ಕಲ್ ಹತ್ತ ಮುಂದೆ 50-70 ಫುಟ್ ವರ್ಗ ಗರ್ಸ್ ಐತಿ. ಆ ಗರ್ಸಿನೊಳಗೆ ನೀರ್ ಹೋಗಿ ಡೈರೆಕ್ಟ್ ಸ್ಟಾಕ್ ಆತಂದ್ರೆ ನಮ್ಮ ನೀರಿನ ಸಮಸ್ಯೆನ ಬರಂಗಿಲ್ಲ. ಯಾಕಂದ್ರೆ ಬರೀ ತಕೊಳ್ಳೋದು ಅಷ್ಟೇ ಅಲ್ಲ, ನಾವು ಅದಕ್ಕೆ ಮರುಪೂರ್ಣ ಮಾಡುವಂತ ವ್ಯವಸ್ಥೆನೂ ಮಾಡಿದ್ವಿ ನಾವ್ರಿ. ಅದಲ್ಲದೆ ನಾನು 2001 ಇಟ್ಕೊಂಡು ಟೋಟಲ್ ನನ್ನ ಎಲ್ಲಾ ಬೆಳೆಗಳಿಗೆ ನಾ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಭೂಮಿಗೆ ನೀರ್ ಹಾಸ್ಲಾದಂಗ ಬೆಳಿಗ್ ನೀರ್ ಹಾಸಿ ನಾವು ಆದಾಯ ತಕ್ಕೋದ್ರಿಂದ ನಮ್ಮ ಭೂಮಿನೂ ಹಾಳಾಗಿಲ್ಲ. ಮತ್ತೆ ಅದಕ್ಕೆ ತೇವಾಂಶ ಯಾವ್ದೇ ಬೆಳಿಗ್ ನೀರು ಕುಡಿಯಂಗಿಲ್ಲ, ತೇವಾಂಶದ ಮುಖಾಂತರ ಬೆಳಿ ಬರೋದ್ರಿಂದ ಅದನ್ನ ನಾವು ನಟ ಟೈಮ್ ಟ್ರಿಪ್ ಮಾಡಿ ಅವಾಗಿಂದ 2001 ಕೂಡ ಹನಿ ನೀರಾವರಿ ಮುಖಾಂತರ ನನ್ನ ಎಲ್ಲಾ ಬೆಳೆಯುವಂತ ಪ್ರಯತ್ನ ಮಾಡಿದ್ವಿ. ಕೆಲವೊಂದು ಬೆಳೆ ಮಾತ್ರ ನಾವು ಹೈ ನೀರು ಕೊಡ್ತೀವಿ ಅಷ್ಟೇ. ಈಗ ಬೆಳ್ಳುಳ್ಳಿ ಆಗಿರ್ಬೋದು, ಗೋಧಿ ಇಂಥವನ್ನ ಹೈ ನೀರು ಕೊಡ್ತೀವಿ. ಉಳಿಕಿದೆಲ್ಲನೂ ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ನಾವೆಲ್ಲ ಬೆಳೆ ಮಾಡ್ತೀವಿ. ಈ ನೋಡ್ರಿ, ಸಾವಯವ ಮಾಡ್ಲಿಕ್ಕೆ ಎಲ್ಲ ಜನ ಬೇಕು, ಕಷಾಯ ಮಾಡ್ಕೊಳ್ಳಿಕ್ಕೆ, ಅದನ್ನ ದನ ಕೋಳಿ ಕುರಿ ಎಲ್ಲ ಮಾಡ್ಲಿಕ್ಕೆ ಅಂತಂದ್ರೆ ಎಷ್ಟು ಮಂದಿ ನಿರ್ವಹಣೆ ಮಾಡ್ತೀರಿ ಮತ್ತು ಜೊತೆಗೆ ಪ್ರತಿನಿತ್ಯ ಲೇಬರ್ಸ್ ಅದು ಹಚ್ಕೋತೀರಾ? ಹೇಗೆ ನಿಮ್ಮ 15 ಎಕರೆ ಭೂಮಿಯಲ್ಲೆಲ್ಲ ಸಮಗ್ರ ಕೃಷಿಗೆ? ನಾವು ಮನೆಯವರು ಟೋಟಲ್ ಸರ್ 6-8 ಜನ ಮೆಂಬರ್ ಇದ್ರೆ ಅದ್ರಾಗ ನಮಗೆ ಗಂಡ ಮಕ್ಕಳು 3 ಜನ ರೀ. ಪ್ಲಸ್ ನಮ್ಮ ಮಿಸಸ್, ನಮ್ಮ ಅಣ್ಣನ ಮಿಸಸ್, ಈ ಟೋಟಲ್ ನಮ್ಮ ಮನೆಯವ್ರು ಎಲ್ಲ ಕೆಲಸ ಮಾಡಿ ಅಕಸ್ಮಾತ್ ಅದಕ್ಕಿಂತ ಹೆಚ್ಚಿನ ಕೆಲಸ ಬಂದಾಗ ನಾವು ಹೊರಗಡೆ ಲೇಬರ್ ತಗೋತೀವಿ. ಅದಕ್ಕೆ ಅಷ್ಟು ಲೇಬರ್ ತಗೊಂಡು ಆ ಕೆಲಸ ಮುಗಿಸ್ಕೊಂಡು ಮಾತನ್ ಬಿಡಿಸಿ ಉಳಿಕಿದಾರೆ. ಇವರ ನಮ್ಮ ಮನೆಯವರೇ ಕೆಲಸ ಮಾಡ್ತೀವಿ. ಸೊ ಆಲ್ಮೋಸ್ಟ್ ನೀವು ಮನೆಯವರೇ ನಿರ್ವಹಣೆ ಮಾಡ್ತಾ ಇದ್ದೀರಿ? ಹೌದು, 90% ರೀ. ಒಂದು 10% ನಾವು ಲೇಬರ್ಗೆ ನಾವು ಅವಲಂಬನೆ ಆಗ್ತೀವಿ ಅಷ್ಟು. ಇನ್ನು ಅನಿವಾರ್ಯ ಇದ್ದಾಗ ತಗೋಬೇಕಾಗುತ್ತೆ. ಈಗ ಸಾವಯವ ತಮಗೆ ಪ್ರಚೋದನೆ ಕೊಟ್ಟವ್ರು ಯಾರು? ಸಾವಯವಕ್ಕೆ ಹೋಗ್ಬೇಕಂತೇಳಿ ನಿಮಗೆ ಸ್ವಂತ ವಿಚಾರ ಬಂತು ಅಥವಾ ಹೇಗೆ ಇದನ್ನೆಲ್ಲ ಮಾಡ್ಬೇಕು? ಬಹಳಷ್ಟು ಮಂದಿ ಈಗ ಏನಪ್ಪ ಅದನ್ನೆಲ್ಲ ಯಾರು ಗುದ್ದಾಡ್ತಾರ ಅಂತಕ್ಕಂಥದ್ದು ಒಂದು ಧೋರಣೆಯಲ್ಲಿ ಇರ್ತಾರೆ. ಅದೇ ಸರ್, ಮೊದಲೇ ನಾನು ಫರ್ಟಿಲೈಸರ್ ಶಾಪ್ ನಡೆಸೋದ್ನಾಗ ಕೂಡ ಅವಾಗ ಇದ್ರ ದುರ್ಬಳಕೆ ಅಥವಾ ನಾಳೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ನನಗೆ ಸ್ವಲ್ಪ ಅವಾಗಿನ ಫ್ಲಾಶ್ ಬ್ಯಾಕ್ ಆಗ್ತಾ ಅವಾಗ ಅದನ್ನ ನಾನು ಗೊಬ್ಬರ ಅಂಗಡಿ ಆದ್ರೆ ಅಲ್ಲಿ ಗೊಬ್ಬರ ವ್ಯಾಪಾರ ಮಾಡುದು, ಇಲ್ಲಿ ಸಾವಯವ ಕೃಷಿ ಮಾಡುದು ಅಂತ ಹೇಳುದೊಂದು ಮಾಡುದೊಂದು ಆಗ್ಬಾರ್ದೈತಿ. ನಾನು ಕ್ಲೋಸ್ ಮಾಡಿ ಡೈರೆಕ್ಟ್ ಇದಕ್ಕೆ ಬಂದಿರ್ತ ಕೃಷಿಗೆನ ಬಂದು ನಾ ಇದ್ರೊಳಗಿನ ಕೃಷಿಯನ್ನು ಮಾಡ್ತಾ ಬಂದಿರಿ. ಅದನ್ನ ಕೂಡ ಅವಾಗ ನಾವು ಸ್ಟಾರ್ಟ್ ಮಾಡಿದಾಗ ರೀ, ಇಲ್ಲಿ ಗರ್ಡ್ ಇಂಗ್ಲೇಜ್ ಅಂತ ಬರ್ತ ನಮ್ಮ ಸಂಕೇಶ್ವರ ಹತ್ರ, ಅಲ್ಲಿ ಮೋಹನ್ ದೇಶಪಾಂಡೆ ಅಂತ ಇದ್ರು ಸರ್. ಮೋಹನ್ ದೇಶಪಾಂಡೆ ಅವ್ರು ಅವಾಗ ಒಂದ್ ಫೀಲ್ಡ್ ವಿಸಿಟ್ ಮಾಡಿದ್ರೆ ಪ್ರತಿ ತಿಂಗಳು ಅವ್ರು ವಿಸಿಟ್ ಮಾಡ್ತಾ ಇದ್ರು. ಒಬ್ಬೊಬ್ಬ ರೈತನಿಂದ 2 ಸಪ್ಪಾಯಿ ಪೀ ಸೆಲೆಕ್ಟ್ ಮಾಡಿ ಅವ್ರ ಕೆಲವೊಂದು ಸಲಹೆಯನ್ನು ಕೊಡ್ತಾ ಇದ್ರು. ಆ ಸಲಹೆಗಳನ್ನ ನಾವು ಅವನ್ನ ಅನುಸರಣೆ ಮಾಡ್ಕೊಂಡು ಅವ್ರನ್ನ ಫಾಲೋವರ್ಸ್ ಆಗಿ ನಾವು ಈಗೆಲ್ಲ ಜೀವಾಮೃತ ಅದು ಮಾಡ್ತಾರ ಸರ್, ಇದು ಕಡಿಮೆ ಖರ್ಚು. ಅವಾಗ ಅಮೃತ ಪಾನಿ ಅಂತ ಮಾಡ್ತಿದ್ವಿ ನಾವು ಫಸ್ಟ್, ನಾವು ಸ್ಟಾರ್ಟ್ ಮಾಡಿದ್ವಿ. ಅಮೃತ ಪಾನಿ ಅಂದ್ರೆ ಈಗ ಜೇನುತುಪ್ಪ, ಒಂದು ಆಕಳ ತುಪ್ಪ ಮತ್ತ ಆಕಳ ಸಗಣಿ ಒಳಗೆ ಅದನ್ನ ಕಲಿಸಿತ್ತು, ಅದನ್ನ ನಾವು ಬೆಳೆಗೊಳಗೆ ಬಿಟ್ಟು ನಾವು ಅದರಿಂದ ಒಳ್ಳೆ ರಿಸಲ್ಟ್ ಕಂಡ್ಕೋತಿದ್ವಿ. ಅದೆಲ್ಲ ಸುಮ್ಮನೆ ತುಂಬಾ ಕಾಸ್ಟ್ಲಿ ಆಗಿದೆ, ತಿನ್ನಕ್ ಕೆಲವೊಂದಿ ತುಪ್ಪ ಸಿಗೋಣ ಅಂತಾರವಾಗ ಜಮೀನಿಗೆ ತುಪ್ಪ ಹಾಕ್ತಾನಂತ ಒಂದು ಮಾತು ಬರ್ತಿತ್ತು. ಆವಾಗ ಸುಭಾಷ್ ಪಾಳೇಕರ್ ಅವ್ರು ಬಂದ್ಮೇಲೆ ಅದಕ್ಕೆ ಇದನ್ನ ಅವ್ರು ಟ್ರಾನ್ಸ್ಫರ್ ಮಾಡಿದ್ರಿ, ಆದ್ರೆ ಜೀವಾಮೃತಕ್ಕೆ ಬಂದ್ರು ಅವ್ರಿಗೆ ಕಮ್ಮಿ ಖರ್ಚಿನ ಒಳಗೆ ಬಂದ್ರ ಅವ್ರು ಅದನ್ನ ಮತ್ತೆ ಅದನ್ನ ಬಿಟ್ಟು ನಾವು ಇದನ್ನ ಫಾಲೋ ಅಪ್ ಮಾಡತ್ತಿದ್ವಿ. ಇದ್ರೆ ಅದನ್ನ ಫಾಲೋ ಅಪ್ ಮಾಡೋದ್ರಿಂದ ನಾವು ಅವಾಗಿಂದ ಕೂಡ ನಾವು ಮೋಹನ್ ದೇಶಪಾಂಡೆ ಅವ್ರ ಪ್ರೇರಣೆಯಿಂದ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಯಾವುದೇ ತರದ ಖರ್ಚು ಬರಂಗಿಲ್ಲ, ಒಳ್ಳೆ ಜಮೀನು ಫಲವತ್ತತೆ ಉಳಿದೈತಿ. ನಮ್ ಮುಂದಿನ ನಮ್ ಪೂರ್ವಜ ನಮ್ ಕೈ ಹೆಂಗ್ ಒಳ್ಳೆ ಭೂಮಿಯನ್ನು ಕೊಟ್ಟಾರು, ಹಂಗೆ ನನ್ನ ಮಕ್ಕಳಿಗೆ ನಾವು ಒಳ್ಳೆ ಒಂದ್ ಜಮೀನನ್ನು ಬಿಟ್ಕೊಡೋಣ. ಮತ್ತೆ ಈ ಭೂಮಿ ತಾಯಿ ನಮ್ ಹೆತ್ತ ತಾಯಿಕಿತ್ತ ಆಕಿ ನಾವು ಪ್ರೀತಿ ಮಾಡೋಣ, ಆಕಿ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾ ತಿಳ್ಕೊಂಡು ಈ ಭೂಮಿ ತಾಯಿನ ಹೆತ್ತ ತಾಯಿಕಿತ್ತ ನಾವು ಪ್ರೀತಿ ಮಾಡಿದ್ವು. ಹಿಂಗಾಗಿ ನಾವು ಆ ತಾಯಿ ನನಗೆ ಆಶೀರ್ವಾದ ಮಾಡ್ಯಾರ ಹೇಳಕ್ ನನಗೆ ಬಹಳ ಸಂತೋಷ. ಈ ನೋಡ್ರಿ, ಕೆಲವೊಂದ್ ಕಡೆ ರೈತರು ಒಂದೊಂದು ಎಕರೆದಲ್ಲಿ 20 ಬೆಳೆಗಳನ್ನ ಬೆಳೆದಂತ ಉದಾಹರಣೆಗಳಿದಾವೆ. ತಾವು ಏನಾದ್ರು ಆ ತರ ಪ್ರಯೋಗ ಮಾಡಿರಿ? ಸರ್, ನಾನು ಕಬ್ಬಿನೊಳಗೆ 18 ಬೆಳೆ ಬೆಳೆದ್ ನನ್ನ ಕಡೆ ಉದಾಹರಣೆ ಸರ್. ನಾನು ಅದು ಪ್ರತಿ ವರ್ಷ ಅಂದ್ರೆ ನಾವು ಯಾವ್ಯಾವ ಟೈಮ್ದಾಗ ನಾವು ಅದನ್ನ ಕಬ್ಬನ್ನು ನಾಟಿ ಮಾಡ್ತಿರ್ರಿ, ಆ ಟೈಮ್ ಅಂತರ ಬೆಳೆ ನಾವು ಈ ಒಂದ್ ಸಪೋಸ್ ಉದಾಹರಣೆ ಹೇಳ್ಬೇಕಂತಂದ್ರೆ ಜುಲೈ ಮತ್ತೆ ಆಗಸ್ಟ್ ನಾಟಿ ಮಾಡಿದಾದ್ರೆ ಸುಮಾರು ಒಂದು 18 ಬೆಳೆ ನಾವು ಬೆಳಿತೀವಿ ಬೆಳೆ ಅಂತ ಪ್ರಯತ್ನ ಮಾಡ್ತೇವೆ ಸರ್. 5 ಫುಟಿಗೆ ಒಂದ್ ಸಲ 2 ಫುಟಿ ಅಂತ ನಾಟಿ ಮಾಡ್ತೀವಿ. ಅದ ಏನ್ ಮಾಡ್ತೀವಿ ಅಂದ್ರೆ ದೂರ ದೂರ ಇರೋದ್ರಿಂದ ಈ ನಮಗ ಒಂದ್ ಸಾಲ ಕುಲ್ಲ ಉಳಿದೈತಿ, ಮತ್ತೆ ಕಣ್ಣಿಂದ ಕಣ್ಣಿಗೆ 2 ಫುಟ್ ಗ್ಯಾಪ್ ಉಳಿದ್ರಿ ಸರ್. ಕಬ್ಬಿನ ಎಡಗಡೆ ಬಾಜು ಶೇಂಗಾ ಹಾಕೋತಿ, ಬಲಗಡೆ ಬಾಜು ಒಳಗಡೆ ಮೊದಲ ಅವ್ರ ಸಸಿ ರೆಡಿ ಮಾಡ್ಕೊಂಡು ಒಳಗಡೆ ಹಚ್ಕೊಳ್ತಾರೆ. ಈ ಒಂದ್ 2 ಫುಟ್ ಗ್ಯಾಪ್ ನೊಳಗ ಮೆಂತಿ ಕೊತ್ತಂಬರಿ ಸಬಸಿ ಪಾಲಕ್ ಹಾಕೋತಾರೆ. ಅಂದ್ರೆ ನಮ್ಮ ಬೆಳೆ ಪ್ಯಾಟರ್ನ್ ಹೆಂಗಿರ್ತಾವ ಅಂದ್ರೆ ಒಂದ 45 ದಿವಸಕ್ಕ 70 ದಿವಸಕ್ಕ 90 ದಿವಸಕ್ಕ 120 150 ದಿವಸವರೆಗೆ ಬರುವಂತ ನನ್ನ ಪ್ಯಾಟರ್ನ್ ಅದಾವ್ ರೀ. ಅಲ್ಲಾಂದ್ರೆ ಇನ್ನು ಉಳಿಕಿದ್ದ ನಮ್ಮ 6 ಬೆಳೆ ಇಲ್ಲಿ ಬಂದವ್ರಿ. ಇನ್ನು 11 ಬೆಳೆ ನಮಗೆ 5 ಫುಟ್ ಸಾಲ ಅಂದ್ರೆ ಒಂದ್ ಸಾಲ ಗ್ಯಾಪ್ ಉಳಿದಿತ್ತು. ಆ ಸಾಲಿನೊಳಗೆ ಹಂಗೆ ಬಿಟ್ರೆ ಕಸ ಬರ್ತೈತ್ರಿ. ಅಲ್ಲಿ ಏನ್ ಮಾಡ್ತೀವಿ, ಹೂಕೋಸು, ಎಲೆಕೋಸು, ಬದನಿ, ಬೆಂಡಿ, ಚವಳಿ, ಸ್ವೀಟ್ ಕಾರ್ನ್, ಟೊಮೆಟೊ ಈ ತರ ನಾವು ಬೆಳೆ ಬೆಳ್ಕೊಂಡ ಕನಿಷ್ಠ ಅಂದ್ರೆ ಒಂದ್ ಅದ್ರ ನೋಡಿನ. ಯಾಕಂದ್ರೆ ನಾವು ಅಗಸ್ಟ್ ನಾಟಿ ಮಾಡಿದ್ವಿ ಅಂದ್ರೆ ಮುಂದೆ ನೆಕ್ಸ್ಟ್ ನಮ್ ದೀಪಾವಳಿ ದಸರಾ ಚೂಡ ಚೆಂಡು ಮಾಡ್ಕೋತೀವಿ ನಾವ್ರಿ. ಹೈಯೆಸ್ಟ್ ನಮ್ಗೆ ಆದಾಯ ಬರೋ ಚೆಂಡು ಒಳಗೆ ಬರ್ತದೆ. ಯಾಕಂದ್ರೆ ದಸರಾ ಮತ್ತೆ ದೀಪಾವಳಿಗೆ ಅದನ್ನ ಕ್ಯಾಲೆಂಡರ್ ನೋಡ್ ನಾವು ಹಿಂದ್ ಹೋಗಿಬಿಟ್ಟು 3 ತಿಂಗಳಿಗೆ ನಾವು ಹಿಂದ್ ಹೋಗಿವಿ ಅಂದ್ರೆ ಆಟೋಮೆಟಿಕ್ ದಸರಾ ದೀಪಾವಳಿ ನಮ್ಗೆ 2 ಸಿಗಿದ್ರೆ. ಆದ್ರಿಂದ ಕಮ್ಮಿ ಕನಿಷ್ಠ ಅಂದ್ರೆ ಒಂದ್ 60-70 ರೂಪಾಯಿ ನಾವು ಟೋಟಲ್ ಈ 18 ಬೆಳೆಯಿಂದ ನಾವು ಆದಾಯ ತಗೊಂಡು ಕಬ್ಬಿಗೆ ಉಳಿಕಿದ್ ಮತ್ತೆ ಇನ್ನೊಂದ್ ಒಂದ್ ಟ್ರ್ಯಾಪ್ ಟ್ರ್ಯಾಪ್ ಆಗಿ ಕೆಲಸ ಮಾಡ್ತಾರೆ. 18 ಬೆಳೆ ಇರೋದ್ರಿಂದ ಅದಕ್ಕೆ ರೋಗ ಬರೋದ್ ಬಹಳ ಕಡಿಮೆ ರೀ. ಮತ್ತೆ ಹಿಂಗಾಗಿ ಔಷಧ ಹೊಡಿಯೋ ಸಿಂಪರಣೆ ಏನು ಅವಶ್ಯಕತೆ ಬರಂಗಿಲ್ಲ ಅದಕ್ಕೆ. ಅದ್ರಲ್ಲಿ 60 ದಿವಸ 90 ದಿವಸ 45 ದಿವಸ ಇಟ್ಕೊಂಡು ಟೋಟಲ್ ಈ 4-5 ಪ್ಯಾಟರ್ನ್ ಮಾಡೋದ್ರಿಂದ ನಮಗ ಜಾಸ್ತಿ ಅನುಕೂಲ ಆಕತಿ. ಪ್ಲಸ್ ಕಬ್ಬಿಗೆ ಯಾವ್ದೇ ಹೊಡೆದ್ ಬೀಳಾರ್ದಂಗ ನಮ್ಗೆ ಕಬ್ಬು ಹೊಡೆದ್ ಬೀಳೋದ್ರೆ ಏಕದಳ ಸ್ವೀಟ್ಕಾರ ಹಾಕೊಂಡಿರ್ತೀವಿ, ಅದ್ರ ಸ್ವಲ್ಪ ಹೊಡೆದ್ ಬಿಡ್ತೀವಿ, ಅದ್ ನಡುವೆ ಇರೋದ್ರಿಂದ ಅದಕ್ಕೇನು ಸಮಸ್ಯೆ ಆಗಂಗಿಲ್ಲ. ಸಮಗ್ರ ಕೃಷಿ, ಸಾವಯವ ಕೃಷಿ ಸಮಗ್ರ ಕೃಷಿ ನೀರಾವರಿ ಅನುಕೂಲತೆಯನ್ನು ಮಾಡ್ಕೊಂಡಿರಿ. ತಮ್ದು ತೋಟ ಅಂತಂದ್ರೆ ಒಂಥರ ಪ್ರಯೋಗಾಲಯ ಇದ್ದಂಗೆ, ಹೊಸ ಹೊಸ ಪ್ರಯೋಗಗಳನ್ನ ಬೇರೆ ಬೇರೆ. ತಾವ್ ಹೇಳಿದ್ರಿ ಆಪಲ್ ಅನ್ನ ಹಚ್ಚಿನಿ ಅಂತಕ್ಕಂತ ವಿಚಾರ, ಆಪಲ್ ಹೇಗೆ ಬರ್ತಾ ಇದೆ ಹಣ್ಣಿನ ಗಿಡಗಳು ಅಂದ್ರೆ ಸರ್? ಈಗ ಅಂದ್ರೆ ಈಗ ನಾ ನೋಡಿದ್ದು ಸಿರಾದಾಗ ನೋಡಿ ಬಂದಿದ್ದೆ ಸರ್, ಅದಕ್ಕಿಂತ ದೊಡ್ಡಬಳ್ಳಾಪುರದಾಗ ನೋಡಿದ್ದೆ ನಾನು. ಅಲ್ಲಿಂದ ಸಸಿ ತೊಗೊಂಬಂದು ಆಲ್ರೆಡಿ ಒಂದ 50 ಸಸಿ ನಾವು ನಾಟಿ ಮಾಡಿವ್ರಿ ಆಪಲ್. ಈಗ ಆಲ್ರೆಡಿ ಈ ಸಲ ಹೂ ಬಂದಿತ್ತು, ಹೂ ಡ್ರಾಪ್ ಮಾಡಿನಿ ಸರ್. ಅದ್ರ ಜೋಡಿ ಬೆಣ್ಣೆಹಣ್ಣ ನಾಟಿ ಮಾಡೀನಿ ರೀ, ಪ್ಲಸ್ ನೋನಿ ಮಾಡೀನಿ ರೀ, ಮುಂದೆ ರ್ಯಾಂಬೋಟ್ ಅಂತ ಒಂದು ಬೇರೆ ದೇಶದ ಹಣ್ಣು ನಾಡಿನಿ ರೀ, ಮುಂದೆ ಮೌಸಂಬಿ ಮಾಡೀನಿ ರೀ, ಅಲ್ಲನ್ನ ಸೀತಾಫಲ ನೋಡಿ, ಪೇರು ಮಾಡೀನಿ, ಪೇರು ಒಳಗೆ 3-4 ವೆರೈಟಿ. ಪ್ಲಸ್ ಅದಲ್ದನ ಈಗ ಲಿಲ್ಲಿ ಪಿಲ್ಲಿ ಐತೆ, ಬೇರೆ ದೇಶದ ಆಸ್ಟ್ರೇಲಿಯಾ ದೇಶದ ಒಂದು ಹಣ್ಣು ಐತ್ರಿ, ಪ್ಲಸ್ ಪಿನೆಟರ್ ಬಟರ್ ಐತ್ರಿ. ಹಿಂಗೆ ಟೋಟಲ್ ಹಲವಾರು ಹಣ್ಣು ಬೇರೆ ಬೇರೆ ಬೇರೆ ಎಂತ ಹಣ್ಣುಗಳನ್ನ ನಾಟಿ ಮಾಡಿ ಅದನ್ನ ಬೆಳೆದ ನಾವು ಕೂಡ ಅಂತ ಹೊಸ ಹಣ್ಣು ತಿನ್ನೋದ್ರಿಂದ ಮತ್ತೆ ನಮ್ಮ ಮಾರ್ಕೆಟ್ಗೂ ಪರಿಚಯ ಮಾಡಿದ್ರೆ ಒಳ್ಳೆ ಬೇಡಿಕೆ ಬರ್ತದೆ ಅಂತ ನಾನು ವಿಚಾರ. ಅದಲ್ದನ ಸರ್ ನಾನು ಇನ್ನೊಂದು ವಿಶೇಷ ಅಂದ್ರೆ 2 ಗುಂಟೆ ಕ್ಷೇತ್ರ ಸರ್, 2 ಗುಂಟೆ ಕ್ಷೇತ್ರ ಒಳಗೆ 30 ಬೆಳೆದ ಸರ್ ನಾನು ಅಲ್ಲಿ. 2 ಗುಂಟೆದಲ್ಲಿ 30 ಬೆಳೆಗಳು? ಹೌದು ಸರ್, 30 ಗುಂಟೆ ಅಂದ್ರೆ 2 ಗುಂಟೆ ಅಂದ್ರೆ ಮೊದಲು ತೆಂಗ್ ಹಾಕೊಂಡ್ರಿ, ತೆಂಗಿನ ತಗ ಅಡಿಕೆ ಐತಿ ಸರ್, ಅಡಿಕೆ ಕೆಳಗೆ ಕಾಫಿ ಐತ್ರಿ, ಕಾಫಿ ಕೆಳಗಡೆ ನಮ್ಮ ಹತ್ರ ಒಂದು ಬಾಸುಮತಿ ಇರಲಿ ಸರ್. ಸುಮಾರು ಅದ ನಮ್ಮ ನಮ್ ಕಾಕಾರ ಒಬ್ಬರು ಡಿವೈಎಸ್ಪಿ ಇದ್ರ ಜನವಾಡ್ ಅಂತ ಹೇಳಿ, ಅವ್ರ ಅದನ್ನ ಮರಾಸಿಂದ ತೊಗೊಂಬಂದು ಅವ್ರ ನಾಟಿ ಮಾಡಿದ್ರು. ಅವ್ರ ಕಡೆ ಬರೀ 2 ಸಸಿ ತಂದ ನಾ 2 ಗುಂಟೆ ನಾಟಿ ಮಾಡಿದ್ರು. ಅಲ್ಲಿ ಕೆಲವೊಂದು ಸ್ಪೇಸ್ ಹೋದಾಗ ಬೇರೆ ಬೇರೆ ನಾಟಿ ಮಾಡುವಂತ ವ್ಯವಸ್ಥೆ ಮಾಡಿ, ಅದು ಒಂದ್ ಎಲೆಯಕ್ಕೆ ಅನ್ನ ಮಾಡಿದ್ರೆ ಸೇಮ್ ಬಾಸುಮತಿ ಫ್ಲೇವರ್ ಕೊಡ್ತತಿ. ಬಡವರು ಕೂಡ ಒಂದ್ ಬಾಸುಮತಿ ಒಂದ್ ಅನ್ನ ಉಂಡಂತ ಬಾಸನೆ ಬರ್ತತಿ. ಮತ್ತೆ ಇದನ್ನ ನಾವು ಬೆಳೆದಿವ್ ಹೆಂಗ್ ಮಾರ್ಕೆಟ್ ಕೂಡಿಸ್ಬೇಕು ಅಂತ ಹೇಳಿ ನಾವ ಬೆಳೆದ್ರಿಂದ ನಾ ಆ ಟೈಮ್ ನಮ್ ತಾಯಿಯವರಿದ್ರು ನಾವು ನಮ್ಮ ನಿನ್ ಕಡೆ ಯಾರು ತರಕಾರಿ ತಗೋತಾರ ನೋಡುವ, ಇದೊಂದು ಎಲೆ ಫ್ರೀ ಕೊಡು, ಇದನ್ನ ಈ ತರ ರೈಸ್ ಮಾಡಿದ್ರ ಹಿಂಗ್ ವಾಸನೆ ಬರ್ತತಿ, ಒಳ್ಳೆ ರುಚಿ ಕಟ್ಟಾಕತಿ ಅಂತ ಹೇಳಿದಾಗ ನಾವು ಒಂದ್ 4 ವಾರ ನಾವು ಫ್ರೀ ಕೊಟ್ಟು ನಾವು ಮಾರ್ಕೆಟ್ ಕೂಡಿಸ್ರಿ. ಆಲ್ರೆಡಿ ಈಗ ನನ್ನಿಂದ ಸುಮಾರು ಒಂದು 1000 ಜನ ಅದರಿಂದ ಹೊಟ್ಟೆ ತುಂಬಕೊತ್ತಾರೆ. ಯಾಕಂದ್ರೆ ನಾವು ಒಂದು ಪರಿಚಯ ಮಾಡಿದ್ದು ಈಗ ಸಾಕಷ್ಟು ಜನಕ್ಕೆ ಈ ಭಾಗದಾಗ ಎಲ್ಲರಿಗೂ ಗೊತ್ತಾಗೋದ್ರಿಂದ ನಾವು ಅಷ್ಟೇ ಬೆಳೆದ್ರೆ ಅವ್ರು ಕೂಡ ಬೆಳೆದ್ ಅವ್ರು ಕೂಡ ಆದಾಯ ತಗೊಳಾಗ್ತಾರೆ. ಕನಿಷ್ಠ ನಾವು 2 ರೂಪಾಯಿ ಒಂದು ಎಲ್ಲಿ ಮಾರಾಟ ಮಾಡ್ತೀವಿ, ಕಮ್ಮಿ ಅಂದ್ರೆ ಒಂದು ವಾರಕ್ಕೆ ನಮ್ಗೆ 1000 ರಿಂದ 1500 ರೂಪಾಯಿ ನೆಟ್ ಇನ್ಕಮ್ ತಗೊಳಂತ ವ್ಯವಸ್ಥೆ ನಮ್ಮಲ್ಲಿ ಐತಿ. 2 ಗುಂಟೆಯಿಂದ 60-80 ರೂಪಾಯಿ ನಾವು ನೆಟ್ ಇನ್ಕಮ್ ತಗೋತೀವಿ ಸರ್. ದರ್ಯಾಪುರ ಇವೆಲ್ಲ 100% ಮಾಡ್ಕೋಬಹುದು ಸರ್. ಯಾಕಂದ್ರೆ ಅದ್ರಾಗ ನಾವು ಸ್ಪ್ರದೇಟ್ ಭೂಮಿ ತಾಯಿ ಮೇಲೆ ದೊಡ್ಡದ ಅದ್ರ ಇದರಲ್ಲಿ ಸೋಲಿಲ್ಲ ಸರ್. ಯಾಕೆ ಭೂಮಿ ತಾಯಿ ಕಲ್ಪವೃಕ್ಷದ ಬೇಡಿದ್ದನ್ನು ಕೊಡುವಂತದ್ ಏನಾದ್ರೂ ಶಕ್ತಿ ಇದ್ರೆ ಭೂಮಿ ತಾಯಿ ಮಾತ್ರ. ಅದನ್ನ ಸ್ಪ್ರದೇಟ್ ಮಾಡಿದ್ರೆ ಎರಡು ಎಕರೆ ಸರ್, ಒಂದೇ ಎಕರೆ ಒಳಗೂ ನಾವು ನೂರ್ ಬೆಳೆ ಬೆಳೆದು ನಾವು ಸಾಕಷ್ಟು ಆದಾಯ ತಗೋಬಹುದು ಸರ್. ನಿಮ್ಮ ತೋಟ ಒಂದು ಕೃಷಿಯ ವಿಶ್ವವಿದ್ಯಾಲಯ ಇದ್ದಂಗೆ, ಜನ ಬರ್ತಿರ್ತಾರ ಅಲ್ಲೆಲ್ಲ ಹೇಗೆ ಸರ್? ಸಾಕ ಜನ ಬರ್ತಾರೆ ಸರ್. ಯಾಕಂದ್ರೆ ಈ ಹೊರಗೆ ಹಿಲ್ಸಸ್ ಇರ್ತಾರೆ, ಈ ಆತ್ಮ ಯೋಜನೆಯಿಂದ ಕೆಲವು ರೈತರ ಗುಂಪುಗಳು ಬರ್ತಾರೆ, ಈ ಮುಂದೆ ಹಟಿಕಾ ಯೂನಿವರ್ಸಿಟಿಯಿಂದ ವಿದ್ಯಾರ್ಥಿಗಳು ಟೋಟಲ್ ನಮ್ ಕಡೆ ಇದೆ. ಪ್ರತಿ ದಿವಸ ಕನಿಷ್ಠ ಅಂದ್ರೆ 5-10 ಜನ ವಿಸಿಟರ್ಸ್ ಇರ್ತಾರೆ. ಏನು ಇಲ್ಲ ಅಂತಂದ್ರೆ ಅವ್ರ ಎಲ್ಲರೂ ತಿರುಗಾಡಿ ತೋರಿಸಿ ಅವ್ರು ಬೇಕಾದಂತ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ನಾವು ಫಿಲ್ಸರ್ಸ್ ಬುಕ್ ನ ಸೈನ್ ಮಾಡಿಸ್ಕೊಂಡು ಅವ್ನು ಕಳಿಸ್ಬಿಡ್ತೀವಿ ಸರ್ ಅಷ್ಟು. ಮತ್ತೆ ಅಲ್ಲದ್ರೆ ನಂದು ಇನ್ನೊಂದು ವಿಶೇಷ ಅಂದ್ರೆ ನೈಟ್ 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ನಾನು ಇಡೀ ಎಲ್ಲಾ ತೋಟದ ಬೆಳೆಗಳಿಗೆ ನಾನು ಸಂಗೀತ ಕೇಳಿಸುವಂತ ವ್ಯವಸ್ಥೆ ಮಾಡಿದ್ ಸರ್. ಸಂಗೀತ ಹೇಗೆ ಕೇಳಿಸ್ತೀರಿ? ಆದ್ರೆ ಸರ್ ನನ್ನ ಟೋಟಲ್ ಎರಡು ಸೌಂಡ್ ಬಾಕ್ಸ್ ನಾ ಫಿಕ್ಸ್ ಮಾಡಿದ್ರೆ, ಯಾಕಂದ್ರೆ ಎರಡು ಸೌಂಡ್ ಬಾಕ್ಸ್ ನಾನು ಜಮೀನ್ದಾಗ ಸೌಂಡ್ ಕೂತಲೇ ಎಡಗಡೆ 200 ಪುಟ್ರಿ, ಬಲಗಡೆ 200 ಪುಟ್ರು, ಸೌಂಡ್ ಹಿಂದ್ಗಡೆ 300 ಪುಟ್ರಿ. ಈ ತರ ನಾನು ಎರಡು ಸೌಂಡ್ ಬಾಕ್ಸ್ ಕೂಡಿಸಿದ್ರಿ. ಸೌಂಡ್ ಬಾಕ್ಸ್ ಕೂಡಿಸಿ ಸರ್ ಜಗದೀಶ್ ಚಂದ್ರ ಬೋಸ್ ವಿಜ್ಞಾನಿಗಳ ಒಂದು ಆಧಾರ ಇಟ್ಕೊಂಡು ಅವರು ಒಂದು ಲೇಖನ ಆಗಿರ್ಬೋದು, ಕೆಲವೊಂದು ಬಂದದ್ದನ್ನ ಎಲ್ಲ ಓದಿ ಇಡಬಹುದು. ಯಾಕಂದ್ರೆ ಸಸ್ಯಗೂ ಜೀವೈತದ ಕಂಡು ಹಿಡಿದಾರ, ಮತ್ತೆ ಸಸ್ಯ ಜೀವೈತಂದ್ರೆ ಅದಕ್ಕೂ ನಾವ್ ಏನಾದ್ರೂ ಸಂತೋಷ ಕೊಡ್ಬೇಕ್ರಿ. ಹೆಂಗ್ ಕೊಡ್ಬೇಕು ಅಂತೇಳಿ ನಾವು ಸಂಗೀತದ ಮುಖಾಂತರ ಕ್ಲಾಸಿಕಲ್ ಮ್ಯೂಸಿಕ್ ಕೊಡ್ತೇವೆ ಸರ್. ಚೈನಾ ಈ ತಬಲಾ ಕೊಳಲ ಜಲತರಂಗ ಶಾಸ್ತ್ರೀಯ ಸಂಗೀತ ಹಲವಾರು ಸಂಗೀತಗಳನ್ನ ಕೊಡಿಕರಿಸಿ ನಾವು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ನಾವ್ ಯಾಕೆ ಕೊಡ್ತೇವೆ ಅನ್ನೋದು. ಇಡೀ ಹಗಲಿನ ಹೊತ್ತಿನೊಳಗೆ ಅವೆಲ್ಲಾ ಬೆಳೆಗಳಿಗೆ ಬಿಸಿಲಿನ ಮುಖಾಂತರ ಆಹಾರ ಶೇಖರಣೆ ಮಾಡ್ಕೊಂಡಿರ್ತಾವ. ರಾತ್ರಿ ಆದ್ರೆ ಅದರದೇ ಆದಂತ ಆಕ್ಟಿವಿಟಿ ಮಾಡೋ ಹೊತ್ತಿನಾಗ ಅವಾಗ ನಾವು ಸಂಗೀತದ ಮುಖಾಂತರ ಪ್ರಚೋದನೆ ಕೊಡ್ತೀವಿ. ಕುಡುದ್ರಿಂದ ನನಗೆ ಬರುವಂತ ರೋಗಗಳು 5-10% ರೋಗ ಕಡಿಮೆ ಐತಿ. ಈರ್ದೊಳಗೆ 10% ಈರ್ದೊಳಗೆ ನಾನು ಜಾಸ್ತಿ ಅನ್ಸುತ್ತೆ. ನಾವು ಚಿಕ್ಕ ಗಿಡ ನೋಡಿದ್ರೆ ಆ ತಪ್ಪಲ ಕಣ ಆ ತರ ನಮ್ಮಲ್ಲಿ ಕಾಯಿಗಳು ಬರ್ತವೆ. ಟೋಟಲ್ ಎಲ್ಲಾನು ಯಾವ್ದು ಸಗದಿ ಸಮೃದ್ಧವಾಗಿ ಬೆಳೆದ ಯಾವ್ದೇ ಮನುಷ್ಯ ಸಂತೋಷವಾಗಿದ್ದಂದ್ರೆ ಅವ್ನು ಯಾವ್ದೋ ರೋಗದ ಬಾಧೆ ಬರಂಗಿಲ್ಲ. ಹಂಗ ನಾನು ಬೆಳೆಗಳಿಗೂ ಕೂಡ ನಾನು ಖುಷಿಯನ್ನು ಕೊಟ್ಟು ಒಳ್ಳೆ ಇಳುವರಿ ಅಂತ ತೋರಿಸುತ್ತೆ. ನಾವು ರೋಗ ಬರ್ಲಾರ್ದಂಗ ನಾನು ನೋಡ್ಕೊಂಡು ಸರ್. ಬೇರೆಪ್ಪ ಅವ್ರೆ ನಿಮ್ಮ ಮಾತನ್ನ ಕೇಳ್ತಿದ್ರೆ ಖಂಡಿತ ಬಂದು ನೋಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ನಾ ಹೇಳಿದ್ದು ಸರ್ 10% ರೀ, ಇಲ್ಲಿ ನಾನು ಇಲ್ಲಿ ಇರೋದು ಇನ್ನೂ 90% ಇದೆ. ಯಾಕಂದ್ರೆ ನೀವು ನಿಮ್ ಜೊತೆ ಮಾತಾಡ್ತಾ ಇದ್ರೆ ಇನ್ನೂ ಬಹಳಷ್ಟು ವಿಷಯಗಳು ಅದಾವೆ ನಮ್ಮ ಕೇಳುಗರಿಗೆ, ನಮ್ಮ ರೈತರಿಗೆ ತಿಳಿಸುವಂತವು. ನಿಮ್ಮ ಫೋನ್ ಸಂಖ್ಯೆ ಹೇಳಿ, ಈ ಭಾಗದ ರೈತರು ಯಾರಾದ್ರೂ ಬಂದು ನಿಮ್ ತೋಟಕ್ಕೆ ವಿಸಿಟ್ ಮಾಡುವಂತವ್ರು ಎನಿ ಟೈಮ್ ಬರ್ಬೋದು ಸರ್? ನನ್ನ ಫೋನ್ ಸಂಖ್ಯೆ ರೀ 99162382 ಸರ್. ಇನ್ನೊಮ್ಮೆ ಹೇಳಿ, 9916238273 ಸರ್. ನಿಮಗೆ ಏನೇನು ಪ್ರಶಸ್ತಿಗಳು ಬಂತು, ಮತ್ತೆ ಇಷ್ಟೆಲ್ಲಾ ಕೃಷಿಯೊಳಗೆ ನಿಮ್ದೇ ಆದಂತ ಒಂದು ತತ್ವ ಜ್ಞಾನಗಳನ್ನ ಅಳವಡಿಸಿಕೊಂಡಿದೆ ನಿಮ್ಮ ಕ್ಷೇತ್ರದಲ್ಲಿ, ಏನೇನು ಪ್ರಶಸ್ತಿಗಳು ಬಂತು ತಮಗೆ? ಸರ್, 2006-07 ನನಗೆ ಕರ್ನಾಟಕ ಸರ್ಕಾರದಿಂದ ಕೃಷಿ ಪಂಡಿತ ಅವಾರ್ಡ್ ಕೊಟ್ಟರು ಸರ್. ಅದಾದ್ಮೇಲೆ ICAR ಅವಾರ್ಡ್ ಇಂದ ಬಾಬು ಜಗಜೀವನ್ ರಾಮ್ ಅವರ ಒಂದು ಇನೋವೇಟಿವ್ ಫಾರ್ಮರ್ ಅವಾರ್ಡ್ ಬಂದೈತಿ. ಮತ್ತೆ ಇನ್ನೊಂದ್ರೆ 2018 ಧರ್ತಿ ಮಿತ್ರತೆ ಒಂದು ಆರ್ಗ್ಯಾನಿಕ್ ಇಂಡಿಯಾದವ್ರ ರಾಷ್ಟ್ರ ಒಳಗೆ 3 ಮಂದಿ ಕೊಟ್ಟು 3ನೇದವನಾರಿ. ಅಲ್ಲದ ನಾ ಫೆಲೋ ಅವಾರ್ಡ್ ಬಂದೈತಿ. ಟೋಟಲ್ ಒಂದು ನನಗೆ ಮಹೇಂದ್ರ ಅಗ್ರಿ ಅವಾರ್ಡ್ ಬಂದೈತಿ. ಟೋಟಲ್ ಒಂದು 5 ನ್ಯಾಷನಲ್ ಅವಾರ್ಡ್ ಬಂದವ್ರು. ಉಳಿಕಿದ ಸುಮಾರು ಒಂದು 40-54 ಸಂಘ ಸಂಸ್ಥೆಗಳಾಗಿರ್ಬೋದ್ರಿ, ಧಾರವಾಡ ಬಾಗಲಗುಡ ಯೂನಿವರ್ಸಿಟಿ, ಈ ತರ ಟೋಟಲ್ ಒಂದು 50 ಅವಾರ್ಡ್ ಬಂದವ್ರಿ. ಇನ್ನು ಅದರೊಳಗೆ ಕೃಷಿ ಪ್ರಶಸ್ತಿ 2 ಬಂದವ್ರಿ, ರಾಜ್ಯ ಸರ್ಕಾರದ ಕೃಷಿ ಪ್ರಶಸ್ತಿ 2, ಒಂದು ಕೃಷಿ ಪಂಡಿತ, 5 ನ್ಯಾಷನಲ್ ಅವಾರ್ಡ್. ಈ ನೋಡ್ರಿ ದರ್ಯಪ್ಪ ಅವ್ರೆ, ನಾವು ಸಾಧನೆ ಮಾಡ್ತೀವಿ, ಸಾಧನೆ ಮಾಡಿ ಅದನ್ನ ಇತರ ರೈತರಿಗೆ ನಮ್ಮೇನು ಸುತ್ತಮುತ್ತ ಇರ್ತಾರೆ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ನಮ್ಮ ಹಾಗೆ ಅವರು ಬೆಳಿಲಿಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕಾದದ್ದು ಬಹಳ ಮುಖ್ಯ. ಇದಕ್ಕೆಲ್ಲ ಯಾವ ರೀತಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ? ನನ್ನಿಂದ ಎಷ್ಟು ಸಾಧ್ಯತೆಯೋ ನಾವು ಉಳಿಕಿದ ರೈತರು ನಮ್ಮಲ್ಲಿ ವಿಸಿಟಿಂಗ್ ಬರ್ತಾರೆ, ಅವ್ರಿಗೆ ನಾನು ಬೇಕಾದ ಮಾಹಿತಿಯನ್ನು ಫೋನ್ ಮುಖಾಂತರ ಆಗಿರ್ಬೋದು, ಅವ್ರ ನನ್ನ ಪ್ಲಾಟ್ ವಿಸಿಟ್ ನೋಡಿ ಆಗಿರ್ಬೋದು, ಅವ್ರಿಗೆ ಏನ್ ಬೇಕು ನಾನು ಎಲ್ಲ ಮಾಹಿತಿ ಕೊಡಕ್ ರೆಡಿ ಇದೆ. ಮತ್ತೆ ಎಷ್ಟು ಜನಕ್ಕೆ ನಾನು ಫೋನಿನ ಮುಖಾಂತರ ಸಲಹೆ ಸೂಚನೆಗಳನ್ನು ಕೊಟ್ಟು ಅವ್ರನ್ನ ಮುಂದೆ ಬರೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಒಳ್ಳೇದು ದರ್ಯಪ್ಪ ಅವರೇ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಪ್ರಶಸ್ತಿಗಳು ಬರಲಿ. ನಿಮ್ಮ ಆ ಭಾಗದ ರೈತರಿರ್ಬೋದು, ಎಲ್ಲಾ ರೈತರು ಏನೇನು ಫೋನ್ ಮಾಡ್ತಾರೆ ಅವರಿಗೆಲ್ಲ ಹೆಚ್ಚೆಚ್ಚಾಗಿ ಮಾಹಿತಿಯನ್ನು ಕೊಟ್ಟು ನಿಮ್ಮ ಹಾಗೆ ಬೆಳಿಲಿಕ್ಕೆ ನೀವು ಪ್ರಯತ್ನವನ್ನ ಮಾಡ್ರಿ. ಹಾಗೆ ನಾವು ಬೆಳೆದ ಜೊತೆ ಎಲ್ಲಾ ರೈತರು ಬೆಳೆದ್ರೆ ಖಂಡಿತ ನಮ್ಮ ದೇಶದ ಅಭಿವೃದ್ಧಿ ಇರಬಹುದು, ನಮ್ಮ ಒಂದು ಮನೆತನದ ಅಭಿವೃದ್ಧಿ ಇರಬಹುದು, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಮುಂದಿನ ದಿನಗಳಲ್ಲಿ ಈ ಪ್ರಯತ್ನವನ್ನು ತಾವು ಮಾಡ್ತೀರಿ, ಹೆಚ್ಚೆಚ್ಚಾಗಿ ಇನ್ನೂ ತಮಗೆ ಸನ್ಮಾನ ಪ್ರಶಸ್ತಿಗಳು ಬರಲಿ ಅಂತೇಳಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಶಿಸೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈತ ಬಂಧವರೇ, ಇದುವರೆಗೆ ಸಮಗ್ರ ಕೃಷಿಕರು ಹಾಗೂ ಪ್ರಗತಿಪರ ರೈತರಾದ ದರ್ಯಪ್ಪ ಕಿತ್ತೂರ್ ಅವರೊಡನೆ ಸಂವಾದ ಕಾರ್ಯಕ್ರಮವನ್ನು ಆಲಿಸಿದರೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ

ಅಥವಾ 0.4 gram ಇಮಾಮೆಕ್ಯುನ್ ಬೆಂಜೇಟ್ 50 SG ಅಥವಾ 0.25 ml ಕ್ಲೋರಾನ್ ನೆಟ್ರಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಭತ್ತವನ್ನು ಎರಡನೇ ಬೆಳೆಯಾಗಿ ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, ನೀರಿನ ಲಭ್ಯತೆಯನ್ನು ನೋಡಿಕೊಂಡು ಭತ್ತದ ನಾಟಿಯನ್ನು ಕೈಗೊಳ್ಳಬೇಕು.